ಇದೊಂದು ಪ್ರಕಟಣೆ. ಕೇಳುಗರೆ ಗಮನಿಸಿ, ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳು, ಅಂದರೆ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು, ಮೋಟಾರು ಅಪಘಾತ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಹಾಗೂ ಕುಟುಂಬ ನ್ಯಾಯಾಲಯದ ಪ್ರಕರಣಗಳು, ಹೆಣ್ಣು ಮಕ್ಕಳಿಗೂ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲಿನ ಪ್ರಕರಣಗಳು, ವಿದ್ಯುಚ್ಛಕ್ತಿ ಜಲಮಂಡಳಿ ಸಾಲದ ಹಣದ ವಸೂಲಾತಿ ಪ್ರಕರಣಗಳು ಹಾಗೂ ನ್ಯಾಯಾಲಯದಲ್ಲಿ ಬರಬಹುದಾದ ಇತರೆ ಯಾವುದೇ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ದಿನಾಂಕ 14/12/2024 ಶನಿವಾರದಂದು ನಡೆಯುವ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು. ಇದಕ್ಕಾಗಿ ಜಿಲ್ಲಾ ನ್ಯಾಯಾಲಯದ ಸಮುಚ್ಚಯದಲ್ಲಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಗಳನ್ನು ಹಾಗೂ ತಾಲೂಕು ನ್ಯಾಯಾಲಯಗಳಲ್ಲಿರುವ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಗಳನ್ನು ಸಂಪರ್ಕಿಸಬಹುದು ಅಥವಾ ಕಾನೂನು ಸಹಾಯವಾಣಿ ಸಂಖ್ಯೆ 151000 ಇದನ್ನು ಸಂಪರ್ಕಿಸಬಹುದು. ಗಮನಿಸಿ, ರಾಷ್ಟೀಯ ಲೋಕ್ ಅದಾಲತ್ ನಡೆಯುವ ದಿನಾಂಕ ಡಿಸೆಂಬರ್ ತಿಂಗಳ 14th, ಅಂದರೆ 14/12/2024 ಶನಿವಾರ. ಸಹಾಯವಾಣಿ ಸಂಖ್ಯೆ 151000. ಪ್ರಕಟಣೆ ಕೇಳಿದಿರಿ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಭಾರತ ಸರ್ಕಾರ ದೇಶ ಭರ ಮೇ 21ವೀ ಪಶುಧನ್ ಗಣನಾ ಆರಂಭ ಕರ್ ದಿ ಹೈ. ಸರ್ಕಾರಿ ಕರ್ಮಚಾರಿ ಆಪ್ಕೆ ಘರ್ ಭೀ ಆತೆ ಹೀ ಹೋಂಗೆ. ಸಭಿ ಪಶುಪಾಲಕ್ ಅಪ್ನೆ ಪಶುವೋ ಕಿ ಸಹಿ ಜಾನ್ಕಾರಿ ದೇ, ತಾಕಿ ಸರ್ಕಾರ ಆಪ್ಕೆ ಲಿಯೆ ಬೆಹತರ್ ಯೋಜನಾಯೆ ಬನಾ ಸಕೆ. ಯಾದ್ ರಹೆ, ಅಕ್ಟೋಬರ್ 2024 ಸೇ ಫರ್ವರಿ 2025 ಕಿ 21ವೀ ಪಶುಧನ್ ಗಣನಾ ಮೇ ಪೋಲ್ಟ್ರೀ, ಪಾಲ್ತು ಪಶುವೋ ಔರ್ ಅವಾರಾ ಪಶುವೋ ಕಿ ಕುಲ್ 219 ನಸ್ಲೋ ಕಾ ಡೇಟಾ ಸಂಗ್ರಹ ಕಿಯಾ ಜಾ ರಹಾ ಹೈ. ಕೋಯಿ ಭೀ ಪಶು ಛೂಟ್ನೆ ನಾ ಪಾಯೆ. ಮೇರೆ ಪಶು ಮೇರಿ ಜಾನ್ಕಾರಿ, ಹೋಗಿ ಸಮೃದ್ಧ ಸಂಪದಾ ಹಮಾರಿ. ಪಶುಪಾಲನ್ ಔರ್ ಡೇರಿ ವಿಭಾಗ ದ್ವಾರಾ ದೇಶ ಹಿತ್ ಮೇ ಜಾರಿ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ವಿಶ್ವ ಮಣ್ಣು ದಿನದ ಅಂಗವಾಗಿ ಕೃಷಿ ವಿಜ್ಞಾನ ಕೇಂದ್ರ ನವುಲೆ ಶಿವಮೊಗ್ಗದ ಮಣ್ಣು ವಿಜ್ಞಾನಿ ಡಾಕ್ಟರ್ ಅಂಜಲಿ ಎಂಸಿ ಅವರಿಂದ ಮಾಹಿತಿ ಮತ್ತು ದಿನಾಂಕ 4/12/2024 ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಜರುಗಿದ ಕೃಷಿ ನಿರತ ಮಹಿಳಾ ದಿನಾಚರಣೆ ಕುರಿತು ಬಾನುಲಿ ವರದಿ ಕೇಳುವಿರಿ. ಇದರ ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುವರೆ, ಇವತ್ತು ನಮ್ಮ ಜೊತೆ ಇಲ್ಲಿದ್ದಾರೆ ಡಾಕ್ಟರ್ ಅಂಜಲಿ, ಮಣ್ಣು ವಿಜ್ಞಾನಿ, ಕೇಳದ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಇವರು ಈ ಒಂದು ವಿಶ್ವ ಮಣ್ಣು ದಿನದ ಅಂಗವಾಗಿ ನಾವು ಇದು ಯಾಕೆ ಆಚರಣೆ ಮಾಡಬೇಕು, ಇದರ ಮಹತ್ವ ಏನಂತ ಹೇಳ್ಬಿಟ್ಟು ಸಂಕ್ಷಿಪ್ತವಾಗಿ ನಮ್ಮ ರೈತ ಬಾಂಧವರಿಗೆ, ಅದರಲ್ಲಿ ವಿಶೇಷವಾಗಿ ಮಣ್ಣಿನ ಒಂದು ಫಲವತ್ತತೆ ಕಳೆದುಕೊಂಡಿರ್ತಕ್ಕಂಥ ರೈತರಿಗೆ ಇವರು ಮಾಹಿತಿ ನೀಡುವ ಮೂಲಕ ಇದರ ಬಗ್ಗೆ ಒಂದು ಕಿರುಪರಿಚಯ ಮಾಡಿಕೊಡಲಿದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್. ಎಲ್ರಿಗೂ ನಮಸ್ಕಾರ. ಈ ದಿನ December 5 ವಿಶ್ವ ಮಣ್ಣು ದಿನ ಅಂತ ಆಚರಣೆ ಮಾಡ್ತಾರೆ. ಯಾಕಪ್ಪ ಬೇಕು? ಮನುಷ್ಯನಿಗೆ ಮಣ್ಣು ಎಷ್ಟು ಮುಖ್ಯ ಅಂತ ಗೊತ್ತು. ಮನುಷ್ಯನಿಗೆ ಯಾವ ರೀತಿ ಪೋಷಕಾಂಶಗಳು ಬೇಕೋ ಅದೇ ರೀತಿ ಬೆಳೆಗಳಿಗೂ ಪೋಷಕಾಂಶಗಳ ಅಗತ್ಯತೆ ಇರುತ್ತೆ. ಆ ಪೋಷಕಾಂಶಗಳನ್ನ ಬೆಳೆಗಳು ಮಣ್ಣಿಂದನೇ ತಗೊಳ್ಳುತ್ತೆ. ನಮ್ಗೆಲ್ಲ ಗೊತ್ತಿರುವ ಹಾಗೆ ಪ್ರಪಂಚದಲ್ಲಿ ಆಹಾರ ಉತ್ಪಾದನೆ ಏನಾಗುತ್ತೆ, ಅದಕ್ಕೆ ಮೂಲವಾಗಿ ನಮ್ಗೆ ಮಣ್ಣಿಂದನೇ ಉತ್ಪತ್ತಿ ಆಗ್ತಿರೋದು. ಆದ್ರಿಂದ ಮಣ್ಣಿನ ಪ್ರಾಮುಖ್ಯತೆ ನಮ್ಗೆ ತುಂಬಾನೇ ಮುಖ್ಯ ಆಗತ್ತೆ. ಅದ್ರಿಂದ ಅದನ್ನ ನೈಸರ್ಗಿಕ ಸಂಪನ್ಮೂಲ ವಸ್ತು ಅಂತ ಏನ್ ಹೇಳ್ತೀವಿ ಅದನ್ನ ಆದಷ್ಟು ಜಾಗರೂಕತೆಯಿಂದ ನಾವು ಕಾಪಾಡ್ಕೋಬೇಕಾಗತ್ತೆ. ಮಣ್ಣಿನ ಮಹತ್ವ ಮಣ್ಣಿನಲ್ಲಿ ಕೆಲಸ ಮಾಡೋಂಗೆ ಗೊತ್ತು ಅಂತ ಹೇಳ್ತಾರೆ. ನಮ್ಮ ಅವೈಜ್ಞಾನಿಕವಾಗಿ ನಾವೇನನ್ನ ಮಣ್ಣನ್ನ ಬಳಸ್ಕೋತಿದೀವಿ ಇತ್ತೀಚಿನ ದಿನಗಳಲ್ಲಿ, ಸಾವಯವ ಅಂಶ ಕಡಿಮೆ ಮಾಡ್ತಿರೋದು, ರಾಸಾಯನಿಕಗಳ ಹೆಚ್ಚು ಬಳಕೆ ಮಾಡ್ತಿರೋದು, ಆ ಮಣ್ಣಿಗೆ ಸೂಕ್ತ ಅಲ್ಲದೆ ಇರತಕ್ಕಂಥ ಬೆಳೆಗಳನ್ನ ಹೆಚ್ಚಾಗಿ ಬೆಳೀತಿರೋದು, ಆ ಮಣ್ಣಿನ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ನಾವು ಆ ಮಣ್ಣಿನಿಂದ ಯಾವುದೇ ಬೆಳೆ ಬೆಳೆಯೋದು ಅಥವಾ ಅದ್ರ ಏನ್ ಎಕ್ಸ್ಪ್ಲಾಯ್ಟ್ ಮಾಡ್ತಿದೀವಿ ಮಣ್ಣನ್ನ. ಅದರಿಂದ ಏನಾಗುತ್ತೆ, ಮಣ್ಣಿನ ಆರೋಗ್ಯ ಕುಂಠಿತ ಆಗ್ತದೆ. ನಮ್ಗೆಲ್ಲ ಗೊತ್ತಿರುವಾಗ ಸವೆದ ಮಣ್ಣಿನಿಂದ ನಮ್ಗೆ ಯಾವುದೇ ರೀತಿ ಫಲನು ಸಹ ಸಿಗೋದಿಲ್ಲ. ಆದ್ರಿಂದ ಈ ಮಣ್ಣಿನ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗುತ್ತೆ. ಇದೇ ಕಾರಣಕ್ಕೆ ಪ್ರತಿ ವರ್ಷ ಡಿಸೆಂಬರ್ 5 ವಿಶ್ವ ಮಣ್ಣಿನ ದಿನವನ್ನು ಆಚರಿಸಲಾಗ್ತಿದೆ. ಏನಪ್ಪ ಮಾಡ್ತೀವಿ ಅಂದ್ರೆ ಇದರಲ್ಲಿ ಮಣ್ಣಿನ ಮಹತ್ವವನ್ನು ಎತ್ತಿ ಹಿಡಿಯುವ ಉದ್ದೇಶದಿಂದ ವಿಶ್ವ ಮಣ್ಣು ದಿನವನ್ನು ನಾವು ಆಚರಿಸ್ತಾ ಇದ್ದೇವೆ. ಯಾಕೆ ಡಿಸೆಂಬರ್ 5 ಸೆಲೆಕ್ಟ್ ಮಾಡುದು, ಯಾಕೆ 5ರಂದೇ ನಾವು ವಿಶ್ವ ಮಣ್ಣು ದಿನವನ್ನು ಆಚರಣೆ ಮಾಡಬೇಕು ಅಂದ್ರೆ 2002 ಅಂತಾರಾಷ್ಟ್ರೀಯ ಮಣ್ಣು ವಿಜ್ಞಾನಗಳ ಒಕ್ಕೂಟ ಏನಿರುತ್ತೆ ಅದು ಪ್ರತಿ ವರ್ಷ ಡಿಸೆಂಬರ್ 5 ವಿಶ್ವ ಮಣ್ಣಿನ ದಿನವನ್ನು ಆಚರಣೆ ಮಾಡಬೇಕು ಅಂತ ಶಿಫಾರಸ್ ಮಾಡುತ್ತೆ. ಈ ಡಿಸೆಂಬರ್ 5 ಯಾಕೆ ಮಾಡ್ತಾರೆ ಅಂದ್ರೆ ಇದು ಥೈಲ್ಯಾಂಡ್ನ ರಾಜ HM ಭೂಮಿ ಭೋಲ್ ಅದ್ಯುಲ್ ದೇಜ್ ಅವರು ಜನಿಸಿದಂತಹ ದಿನ. ಅವರು ಈ ಉಪಕ್ರಮ ಏನು ವಿಶ್ವ ಮಣ್ಣು ದಿನ ಏನ್ ಮಾಡಬೇಕು ಅಂತ ಬೆಂಬಲಿಸ್ತಾ ಇದ್ರು, ಆ ಉಪಕ್ರಮದಲ್ಲಿ ಒಂದು ಪ್ರಮುಖವಾದ ವ್ಯಕ್ತಿ. ಜೊತೆಗೆ ಥೈಲ್ಯಾಂಡ್ನ ಸಾಮ್ರಾಜ್ಯದ ನಾಯಕತ್ವದಲ್ಲೇ ಈ ವಿಶ್ವ ಮಣ್ಣಿನ ದಿನವನ್ನು ಔಪಚಾರಿಕವಾಗಿ ಸ್ಥಾಪನೆ ಮಾಡಲಾಯಿತು ಮತ್ತು ಜಾಗತಿಕ ಮಣ್ಣಿನ ಪಾಲುದಾರಿಕೆಯ ಒಕ್ಕೂಟದೊಳಗೆ ಜಾಗೃತಿ ಮೂಡಿಸುವ ವೇದಿಕೆಯಾಗಿ ಸಹ ಇದು ಹೊರಹೊಮ್ಮುತ್ತೆ. ಆದ್ರಿಂದ ಈ ಸಮ್ಮೇಳನದಲ್ಲಿ ಜೂನ್ 2013 ವಿಶ್ವ ಮಣ್ಣಿನ ದಿನವನ್ನು ಸರ್ವಾನುಮತದಿಂದ ಅನುಮೋದಿಸುತ್ತಾರೆ ಮತ್ತು 68ನೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಅದನ್ನ ಅಧಿಕೃತವಾಗಿ ಅಳವಡಿಸಿಕೊಳ್ಳಲು ವಿನಂತಿಸುತ್ತಾರೆ. ಆದ್ರಿಂದ ಡಿಸೆಂಬರ್ 5, 2013 ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ತನ್ನ 68ನೇ ಅಧಿವೇಶನದಲ್ಲಿ ಡಿಸೆಂಬರ್ 5 ವಿಶ್ವ ಮಣ್ಣಿನ ದಿನವೆಂದು ಘೋಷಣೆ ಮಾಡುತ್ತದೆ. ಮೊದಲ ವಿಶ್ವ ಮಣ್ಣಿನ ದಿನವನ್ನು ಡಿಸೆಂಬರ್ 5, 2014 ಆಚರಣೆ ಮಾಡಲಾಗ್ತದೆ. ನಾವು ಯಾವುದೇ ಒಂದನ್ನ ಮಣ್ಣನ್ನ ಕಾಪಾಡ್ಕೋಬೇಕಂದ್ರೆ ನಾವು 4 ಅಂಶಗಳನ್ನ ಗಮನದಲ್ಲಿಟ್ಕೋಬೇಕಾಗುತ್ತೆ. 1, ಮಣ್ಣಿನ ಉತ್ಪಾದಕತೆಯನ್ನು ಕಾಪಾಡಿಕೊಳ್ಳಲು ಮಣ್ಣಿನ ಸವೆತವನ್ನು ನಿಲ್ಲಿಸೋದು, ಸಾವಯವ ಅಂಶನ ಜಾಸ್ತಿ ಮಾಡಿಕೊಳ್ತಕ್ಕಂಥದ್ದು, ಮಣ್ಣಿನ ಪ್ರಕಾರಕ್ಕೆ ಅನುಗುಣವಾಗಿ ಸೂಕ್ತ ಬೆಳೆಗಳ ಆಯ್ಕೆ ಮಾಡಿಕೊಳ್ಳೋದು, ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಸದರಿ ಬೆಳೆಗೆ ಎಷ್ಟು ಪೋಷಕಾಂಶಗಳನ್ನ ಯಾವ ಪ್ರಮಾಣದಲ್ಲಿ ಅಂದ್ರೆ ಸಮತೋಲಿತ ಪೋಷಕಾಂಶಗಳ ಬಳಕೆ ಮಾಡುವಂಥದ್ದು, ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಸಾವಯವ ಗೊಬ್ಬರಗಳ ಬಳಕೆ, ಇಂಟಿಗ್ರೇಟೆಡ್ ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಈ ರೀತಿ ಮಾಡೋದ್ರಿಂದ ಮಣ್ಣಿನ ಆರೋಗ್ಯನ ನಾವು ಕಾಪಾಡ್ಕೋಬಹುದು. ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ನಾವು ವಿಶ್ವ ಮಣ್ಣಿನ ದಿನವನ್ನ ಆಚರಣೆ ಮಾಡ್ತೀವಿ. ಅದೇ ರೀತಿ ಈ ವರ್ಷ ಅಂದ್ರೆ ಡಿಸೆಂಬರ್ 5, 2024 ವರ್ಷ ಮಣ್ಣಿನ ಆರೈಕೆ ಮಾಪನ ಮೇಲ್ವಿಚಾರಣೆ ನಿರ್ವಹಣೆ ಎಂಬ ವಿಷಯವನ್ನ ಆಧಾರವಾಗಿಟ್ಕೊಂಡು ಪ್ರತಿ ವರ್ಷ ವಿಶ್ವ ಮಣ್ಣು ದಿನನ ಆಚರಣೆ ಮಾಡಬೇಕಾದ್ರೂ ಸಹ ಒಂದೊಂದು ವಿಷಯಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ. ಈ ವರ್ಷ ಏನ್ ಕೊಟ್ಟಿದ್ದಾರೆ ಅಂದ್ರೆ ಮಣ್ಣಿನ ಆರೈಕೆಗೆ ಕೇರಿಂಗ್ ಫಾರ್ ಸಾಯಿಲ್ ಮೆಷರ್ ಮಾನಿಟರ್ ಅಂಡ್ ಮ್ಯಾನೇಜ್ ಈ ರೀತಿಯ ಒಂದು ವಿಷಯವನ್ನ ಇಟ್ಕೊಂಡಿದ್ರೆ. ಮಾಪನ ಅಂದ್ರೆ ಮಣ್ಣಿನ ಫಲವತ್ತತೆ ಅಥವಾ ಗುಣಧರ್ಮಗಳನ್ನ ನಾವು ಪರೀಕ್ಷಿಸಿಕೊಳ್ಳುವಂಥದ್ದು, ಭೌತಿಕ ಇರ್ಬೋದು ರಾಸಾಯನಿಕ ಇರ್ಬೋದು ಅಥವಾ ಜೈವಿಕ ಗುಣಧರ್ಮಗಳನ್ನ ತಿಳ್ಕೊಳ್ಳೋದು, ಅದರ ಆಧಾರದ ಮೇಲೆ ಆ ಮಣ್ಣಿಗೆ ಸೂಕ್ತವಾದ ಬೆಳೆಗಳನ್ನ ಆಯ್ಕೆ ಮಾಡ್ಕೊಳ್ಳೋದು, ಮತ್ತೆ ಆ ಸೂಕ್ತ ಸಮತೋಲನ ಪೋಷಕಾಂಶಗಳನ್ನ ನಾವು ಆ ಮಣ್ಣಿಗೆ ಬಳಕೆ ಮಾಡುವಂಥದ್ದು, ಅದು ಮಾಪನ ಅಂತ ಹೇಳ್ತೀವಿ. ಮೇಲ್ವಿಚಾರಣೆ ಅಂತಂದ್ರೆ ರೆಗ್ಯುಲರ್ ಆಗಿ ನಾವು ಯಾವ ರೀತಿ ಮೇಲ್ವಿಚಾರಣೆ ನಾವು ಮಾನಿಟರ್ ಯಾವ ರೀತಿ ಮಾಡ್ತೀವೋ ಆ ಮಣ್ಣಿನ ಫಲವತ್ತತೆಯಲ್ಲಿ ಏನ್ ವೇರಿ ಆಗ್ತದೆ, ನೀರಿನ ಅಂಶ ಏನಾಗ್ತದೆ, ರಸಸಾರ ಏನಾಗ್ತದೆ, ಅದನ್ನ ದೀರ್ಘಕಾಲದವರೆಗೆ ನೋಡ್ತಾ ಇರುವಂತದ್ದು, ಪರೀಕ್ಷೆ ಮಾಡಿಸ್ಕೊಳ್ತಾ ಇರುವಂತದ್ದು ಮಣ್ಣಿನ ಮೇಲ್ವಿಚಾರಣೆ ಅಂತ ಕರಿತೀವಿ. ಜೊತೆಗೆ ಆಧುನಿಕ ತಂತ್ರಜ್ಞಾನಗಳು, ಡ್ರೋನ್ ಟೆಕ್ನಾಲಜಿ ಇರ್ಬೋದು, GIS ಮ್ಯಾಪ್ಗಳಿರ್ಬೋದು, ಮಣ್ಣು ಸೆನ್ಸಾರ್ಗಳಿರ್ಬೋದು, ಅವುಗಳನ್ನೆಲ್ಲ ಜೊತೆಗೆ ಸಾವಯವ ಇಂಗಾಲದ ಮಟ್ಟ ಮಣ್ಣಿಂದು ಏನಾಗ್ತಿದೆ ಪ್ರತಿ ವರ್ಷಕ್ಕೆ, ಈ ವರ್ಷ ಎಷ್ಟಿತ್ತು, ಮುಂದೆ ವರ್ಷ ಎಷ್ಟಿರುತ್ತೆ, ಈ ರೀತಿ ಪ್ರತಿಯೊಂದು, ಮತ್ತೆ ಲವಣಾಂಶ ಅಂತ ಹೇಳ್ತೀವಿ ಲವಣಾಂಶದ ಮಟ್ಟ ಎಷ್ಟಿದೆ ಮಣ್ಣಿನಲ್ಲಿ, ಈ ರೀತಿ ಪ್ರತಿಯೊಂದು ಅಂಶಗಳಲ್ಲಿ ಮಣ್ಣಿನಲ್ಲಿ ಏನ್ ಬದಲಾವಣೆ ಆಗ್ತಿದೆ ಅನ್ನೋದ ನಾವು ಮೇಲ್ವಿಚಾರಣೆ ಮಾಡ್ತಾ ಇರುವಂತದ್ದು. ಕೊನೆಯದಾಗಿ ಹೇಳೋದಾದ್ರೆ ನಿರ್ವಹಣೆ ಅಂತ ಹೇಳ್ತೀವಿ, ಅಂದ್ರೆ ನಾವು ಏನೇ ಉಳಿಸೋದಾದ್ರೂ ಮುಂದಿನ ಪೀಳಿಗೆಗೆ ಆರೋಗ್ಯಕರವಾದ ಮಣ್ಣನ್ನ ಉಳಿಸ್ಬೇಕು ಅಂತ ಹೇಳ್ತಾರೆ. ಆ ಮಣ್ಣಿನ ಆರೋಗ್ಯನ ಯಾವ ರೀತಿ ಉಳಿಸ್ಕೋಬೇಕು, ಅದಕ್ಕೆ ಸೂಕ್ತವಾದ ಕ್ರಮಗಳೇನೇನು, ಈಗ ಸಂರಕ್ಷಣಾತ್ಮಕ ಕೃಷಿ ಅಂತ ಹೇಳ್ತೀವಿ, ಕಡಿಮೆ ಉಳುಮೆ ಮಾಡೋದು, ಬೆಳೆ ಪರಿವರ್ತನೆ ಮಾಡೋದು, ಮೇಲ್ಗಡೆ ಮಣ್ಣು ಸವೆತನ್ನ ಕಡಿಮೆ ಮಾಡಲಿಕ್ಕೆ ಆದಷ್ಟು ಮಣ್ಣಿನ ಮೇಲ್ಭಾಗವನ್ನ ಈ ಕ್ರಾಪ್ ರೆಸಿಡ್ಯೂನ್ಸ್ ಅಥವಾ ಒದಿಕೆ ಬೆಳೆಗಳು ಅಂತ ಹೇಳ್ತೀವಿ, ಅಥವಾ ಬರ್ತಕ್ಕಂಥ ಕಾಪ್ ರೆಸಿಡ್ಯೂಸ್ ನ ಮಣ್ಣಿನ ಮೇಲೆ ಮುಚ್ಚುವಂತದ್ದು. ಅವಾಗ ಏನಾಗುತ್ತೆ, ನಮ್ಗೆ ಮಣ್ಣಿನ ಸವೆತ ಕಡಿಮೆ ಆಗತ್ತೆ. ಜೊತೆಗೆ ಹೆಚ್ಚಿಗೆ ಸಾವಯವ ಗೊಬ್ಬರಗಳ ಬಳಕೆ ಮಾಡೋದು, ಕರೆಕ್ಟ್ ಆಗಿ ಆ ಬೆಳೆಗೆ ಎಷ್ಟು ಸೂಕ್ತನೋ ಯಾವಾಗ ನೀರು ಬೇಕು ಯಾವ ಪ್ರಮಾಣದಲ್ಲಿ ಬೇಕು ಆ ರೀತಿ ನೀರಿನ ನಿರ್ವಹಣೆ ಮಾಡೋದು, ಜೊತೆಗೆ ಪೋಷಕಾಂಶಗಳ ಮರು ಪೂರಕ ವ್ಯವಸ್ಥೆ ಅಂದ್ರೆ ಕ್ರಾಪ್ ರೆಸಿಡ್ಯೂ ರೀಸೈಕ್ಲಿಂಗ್ ಅಂತ ಹೇಳ್ತೀವಿ. ಆ ಬೆಳೆದು ಪಳಿ ಉಳಿಕೆ ಏನ್ ಉಳ್ಕೊಳ್ಳುತ್ತೋ ಅದರಿಂದ ಗೊಬ್ಬರ ತಯಾರಿಸೋದು, ಆ ಗೊಬ್ಬರನ ಮತ್ತೆ ಆ ಮಣ್ಣಿಗೆ ಹಾಕೋದು, ಈ ರೀತಿ ಪ್ರತಿಯೊಂದು ಪೋಷಕಾಂಶಗಳ ಮರುಪೂರಕ ಅಥವಾ ರೀಸೈಕ್ಲಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಮಣ್ಣಿನ ಆರೋಗ್ಯನ ನಾವು ಕಾಪಾಡ್ಕೋಬಹುದಾಗತ್ತೆ. ಒಂದು ನಿಟ್ಟಿನಲ್ಲಿ ಹೇಳೋದಂದ್ರೆ ಮಣ್ಣು ನಾಡಿನ ಸಮೃದ್ಧಿಯ ಸಂಕೇತ ಅಂತ ಹೇಳ್ತೀವಿ. ಮಣ್ಣಿನ ಆರೈಕೆ ನಮ್ಮೆಲ್ಲರ ಮೂಲ ಆದ್ಯತೆ ಆಗಬೇಕು. ಮಣ್ಣಿನ ಸುಸ್ಥಿರ ಬಳಕೆಗೆ ನಮ್ಮನ್ನು ನಾವೇ ಪ್ರೇರೇಪಿಸಿಕೊಳ್ಬೇಕು. ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೋಬೇಕು. ನಮ್ಮ ನೈತಿಕತೆ, ಸಾಮಾಜಿಕತೆ, ಪರಿಸರದ ಹೊಣೆಗಾರಿಕೆ ನಮ್ಮ ಮಣ್ಣಿನ ಸುಸ್ಥಿರತೆಯನ್ನ ಕಾಪಾಡುವುದರಲ್ಲೇ ಇರಬೇಕು. ಆದ್ರಿಂದ ಯಾವುದೇ ಒಂದು ಫಲವತ್ತತೆಯ ಮಣ್ಣು ನಮ್ಮ ಸುಸ್ಥಿರ ಕೃಷಿಯ ಒಂದು ಮುಖ್ಯವಾದ ಕಣ್ಣು ಅಂತಾನೆ ಹೇಳ್ಬಹುದು. ಆದ್ರಿಂದ ಆದಷ್ಟು ಮಣ್ಣಿನ ಫಲವತ್ತತೆಯನ್ನ ನಾವು ಕಾಪಾಡ್ಕೊಳ್ಳೋಣ. ಪ್ರತಿ ವರ್ಷ ಈ ವಿಶ್ವ ಮಣ್ಣಿನ ದಿನವನ್ನ ಆಚರಿಸುವ ಸಲುವಾಗಾದ್ರೂ ಹೆಚ್ಚಿಗೆ ಮಣ್ಣಿನ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ರೈತ ಬಾಂಧವರೇ, ಇದುವರೆಗೆ ವಿಶ್ವ ಮಣ್ಣು ದಿನದ ಪ್ರಯುಕ್ತ ಕೃಷಿ ವಿಜ್ಞಾನ ಕೇಂದ್ರ ನವುಲೆ ಶಿವಮೊಗ್ಗದ ಮಣ್ಣು ವಿಜ್ಞಾನಿಯಾದ ಡಾಕ್ಟರ್ ಅಂಜಲಿ ಎಂಸಿ ಅವರಿಂದ ಮಣ್ಣಿನ ಆರೈಕೆ ಕುರಿತು ಮಾಹಿತಿ ಕೇಳಿದಿರಲ್ವಾ? ಈಗ ನಿನ್ನೆ ಜರುಗಿದ ಕೃಷಿ ನಿರತ ಮಹಿಳಾ ದಿನಾಚರಣೆಯ ಬಾನುಲಿ ವರದಿ ಕೇಳೋಣ. ಪ್ರಥಮವಾಗಿ ಪ್ರೊಫೆಸರ್ ಆರ್.ಸಿ. ಜಗದೀಶ್ ಅವರು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಮುಖ್ಯವಾಗಿ ಎಲ್ಲ ಕೃಷಿಯಲ್ಲಿ ನಿರತರಾಗಿರುವ ಮಹಿಳೆಯರು, ಐಸಿಆರ್ ಅಲ್ಲಿ ಒಂದು ಕೃಷಿನಲ್ಲಿ ಮಹಿಳೆಯವರು ಯಾರಿದೆಯೋ, ವುಮನ್ ಎಂಪವರ್ಮೆಂಟ್ ಅಂತಾನೆ ಒಂದು ಆಲ್ ಇಂಡಿಯಾ ಕೋಆರ್ಡಿನೇಟರ್ ರಿಸರ್ಚ್ ಪ್ರಾಜೆಕ್ಟ್ ಭುವನೇಶ್ವರದಲ್ಲಿದೆ. ಮಹಿಳೆಯರು ಕೃಷಿಯಲ್ಲಿ ಎಷ್ಟು ಜನ ತೊಡಗಿಸ್ಕೊಂಡಿದ್ದಾರೆ, ಅವರು ಯಾವ ರೀತಿ ಕೆಲಸ ಮಾಡ್ತಾರೆ, ಅವರ ಕಾಂಟ್ರಿಬ್ಯೂಷನ್ ಅಗ್ರಿಕಲ್ಚರ್ಗೆ ಎಷ್ಟು ಎನ್ನುವ ಬಗ್ಗೆ ಸಮಗ್ರವಾದ ಅಧ್ಯಯನವನ್ನ ನಮ್ಮ ಐಸಿಆರ್ ಅಭ್ಯಾಸವನ್ನ ಸತತವಾಗಿ ಕಳೆದ 40 ವರ್ಷಗಳಿಂದ ಮಾಡ್ತಾ ಇದೆ. ಇದರಲ್ಲಿ ನಮ್ಮ ಡೇಟಾ ಪ್ರಕಾರ ಸುಮಾರು 80-85% ಕೃಷಿಯಲ್ಲಿನ ಕೆಲಸ ಕಾರ್ಯಗಳನ್ನ ಮಹಿಳೆಯನ್ನ ಮಾಡ್ತಾರೆ. ಮೊದಲನೇದಾಗಿ ನಾವೆಲ್ಲ 25 ವರ್ಷಗಳ ಹಿಂದೆ ಭತ್ತವನ್ನು ನಾಟಿ ಮಾಡ್ತಾ ಇದ್ವಿ. ಭತ್ತವನ್ನು ನಾಟಿ ಮಾಡಬೇಕಾದ್ರೆ ನನಗಂತೂ ನೋಡಿದೀನಿ, ಭತ್ತ ನಾಟಿ ಮಾಡೋರು ಯಾವ ಗಂಡಸರು ಭತ್ತ ನಾಟಿ ಮಾಡಿಲ್ಲ, ಎಲ್ಲ ಭತ್ತವನ್ನ ನಾಟಿ ಮಾಡೋರು ಗಂಡಸರೇ. ಆಮೇಲೆ ಭತ್ತ ಕಳೆ ತೆಗೆಯೋರು ಹೆಣ್ಮಕ್ಳೇ. ಕೊಯ್ಲು ಮಾತ್ರ ನಾವು ಮಾಡ್ತಾ ಇದ್ವಿ, ಒಕ್ಕಲು ಮಾಡಿ ಮಾರ್ಕೆಟ್ ಸಾಗಣೆ ಮಾಡಿ ಅಲ್ಲಿ ಹೋಗಿ ದುಡ್ಡು ತರೋದು ಮಾತ್ರ ಗಂಡಸರೇ ಆಗಿರ್ತಿದ್ವಿ ಅಲ್ವಾ. ನಿಮ್ಗೆ ಗೊತ್ತಿದೆ ಎಲ್ಲ ವಿಚಾರಗಳು. ನನಗೆ ಗೊತ್ತಿರಂಗೆ ಎಲ್ಲಾ ಕೆಲಸಗಳನ್ನ ಮಹಿಳೆಯರು ಮಾಡ್ತಾ ಇದ್ರು, ಯಾವ ಪ್ರತಿಫಲ ಅಪೇಕ್ಷೆ ಇಲ್ಲದೆ. ಅದು ಬಹಳಷ್ಟು ಮುಖ್ಯ. ಏನಾಗ್ತದೆ, ನಾವು ಹಣ ಬಂದಾಗ ನಾವೇನೇನೋ ತಗೊಳ್ತೀವಿ ಗಂಡಸರು, ಆದ್ರೆ ಗಂಡಸರು ಹೆಚ್ಚಾಗಿ ಕೃಷಿಯಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತಾ ಬಂದಿದ್ದಾರೆ, ಮ್ಯಾನೇಜರ್ ಕೆಲಸ ಬಟ್ ಆದ್ರೆ ಕರೆಕ್ಟ್ ಆಗಿ ಕೃಷಿಯಲ್ಲಿ ತೊಡಗಿಸಿಕೊಂಡಿರೋರು ಮಹಿಳೆಯರು. ಹಾಗಾಗಿ ನಾವು ಒಂದೊಂದು ತಂತ್ರಜ್ಞಾನವನ್ನು ಕಂಡುಹಿಡಿಯಬೇಕಾದ್ರೆ ನಾವು ಪ್ರತಿಯೊಂದು ಸಾರಿಯೂ ಸಹ ಮಹಿಳೆಯರನ್ನ ನೋಡಿಬಿಟ್ಟು ನಾವು ಕಂಡುಹಿಡಿಯೋದು. ಯಾಕೆಂದ್ರೆ ಕೃಷಿಯಲ್ಲಿ ಯಾವ್ದಾದ್ರು ಕಳೆನಾಶಕಗಳನ್ನ ಕಂಡುಹಿಡಿಯಬೇಕಾದ್ರೆ ಮಹಿಳೆಯರಿಗೆ ಎಷ್ಟು ಡ್ರಗ್ಜರಿ ಕಡಿಮೆ ಆಗ್ತದೆ, ಹೊಸ ಯಂತ್ರಗಳನ್ನು ಕಂಡುಹಿಡಿದಾಗ ಎಷ್ಟು ಡ್ರಗ್ಜರಿ ಕಡಿಮೆ ಆಗ್ತದೆ ಅಂತ ಹೇಳಿ, ಹೊಸ ಒಂದು ನಾವು ಸ್ಪ್ರೇಯರ್ ಕಂಡುಹಿಡಿದಾಗ, ಹೊಸ ಒಂದು ವೀಡ್ ಕಟರ್ ಕಂಡುಹಿಡಿದಾಗ ಎಷ್ಟು ಮಹಿಳೆಯರಿಗೆ ಡ್ರಡ್ಜರಿಯಿಂದ ಅನವಕಾಶವಾದ ಒಂದು ಕೆಲಸ ಕಡಿಮೆ ಆಗುತ್ತೆ ಅಂತ ಯೋಚನೆ ಮಾಡ್ತೀವಿ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಭತ್ತದ ಕೃಷಿಯಲ್ಲಿ 100% ಸಹ ನಾವು ಮೆಕನೈಸ್ ಮಾಡಿರೋದ್ರಿಂದ ಮಹಿಳೆಯರಲ್ಲಿ ಸ್ವಲ್ಪ ಡ್ರಡ್ಜರಿ ಅಂದ್ರೆ ಕೆಲಸ ಕಾರ್ಯ ಮಾಡೋದ್ರಲ್ಲಿ ಕಡಿಮೆ ಆಗಿದೆ. ಆದರೆ ಕೆಲವೊಂದು ಕೃಷಿ ಕಾರ್ಯಗಳನ್ನ ಮನುಷ್ಯ ಮಾಡಬೇಕಾಗ್ತದೆ. ಹೆಚ್ಚು ಕಡಿಮೆ ಯಾವ್ದಂತ ಹೇಳಿದ್ರೆ ಪಶುಸಂಗೋಪನೆಯಲ್ಲಿ ಮಹಿಳೆಯರ ಪಾತ್ರ ಬಹಳ ದೊಡ್ಡದು. ಯಾಕೆಂದ್ರೆ ಅಲ್ಲಿ ಹುಲ್ಲಾಕ್ಬೇಕಾಗ್ತದೆ, ಹಾಲು ಕರಿಬೇಕಾಗ್ತದೆ, ಮತ್ತೆ ಕರುಗಳ ಪಾಲನೆ ಏನಿದೆಯಲ್ಲ ಅದನ್ನ ಮಹಿಳೆಯರು ಬಹಳಷ್ಟು ಯಶಸ್ವಿಯಾಗಿ ಮಾಡ್ತಾರೆ. ಸೊ ಇಲ್ಲಿ ಬಹಳಷ್ಟು ಮಹಿಳೆಯರ ಪಾತ್ರ ಬಹಳ ದೊಡ್ಡದಿರ್ತದೆ. ಅದೇ ರೀತಿ ಸಾಲ್ ಫೀಡಿಂಗ್, ಕುರಿ ಸಾಕಣೆ ಮತ್ತು ಕೋಳಿ ಸಾಕಣೆಯಲ್ಲಿ ಮಹಿಳೆಯ ಪಾತ್ರ ಬಹಳಷ್ಟು ದೊಡ್ಡದು. ಅಂದ್ರೆ ಮಹಿಳೆಯರ ಅವಲಂಬನೆ ಇಲ್ಲದೆ ಇವೆಲ್ಲ ಸಮಗ್ರ ಕೃಷಿ ಪದ್ಧತಿಯನ್ನು ನಮಗೆ ಮಾಡಲಿಕ್ಕೆ ಸಹಾಯ ಆಗೋದಿಲ್ಲ. ಆ ದೃಷ್ಟಿಯಿಂದ ಮಹಿಳೆಯರು ಕೃಷಿಯಲ್ಲಿ ಸುಮಾರು 85-90% ಅಲ್ಲಿ ಅವರು ನಾವು ಇವತ್ತು ಕೃಷಿಯಲ್ಲಿ ಅವಲಂಬಿತವಾಗಿರ್ತವೆ. ದೇಶದ ಪ್ರಗತಿಗೆ ಕೃಷಿ ಮುಖ್ಯ, ಕೃಷಿ ಅಭಿವೃದ್ಧಿಗೆ ಮಹಿಳೆ ಮುಖ್ಯ ಅಂತ ಸವಿಸ್ತಾರವಾಗಿ ವಿವರಿಸಿದಂತಹ ನಮ್ಮ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ ಆರ್.ಸಿ. ಜಗದೀಶ್ ಸರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಆಗ್ಲೇ ತಿಳಿಸಿದ ಹಾಗೆ ಕೃಷಿ ಮತ್ತು ಕೃಷಿಯೇತರ ಕ್ಷೇತ್ರಗಳಲ್ಲಿ ಸಾಧನೆ ಮೆರೆದಂತಹ ಮಹಿಳಾ ಸಾಧಕರಾದಂತಹ ಶ್ರೀಮತಿ ಅರುಣಾದೇವಿಯವರು ಪ್ರಗತಿಪರ ರೈತ ಮಹಿಳೆ ದುಡೇರಿ ಭದ್ರಾವತಿ ತಾಲೂಕು, ಅವರು ತಮ್ಮ ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ವಿನಂತಿ. ಕೃಷಿ ಇಸ್ ಒನ್ ಆಫ್ ದ ಬಿಸ್ನೆಸ್ ರೂಪದಲ್ಲೇ ನೋಡ್ಬೇಕು. ನಾವೇನೇ ಮಾಡದಿದ್ರು ಯಾವುದೇ ಕೃಷಿ ಮಹಿಳೆ ಇರ್ಬೋದು, ಕೃಷಿ ಮಾಡ್ತಾ ಇರೋಂತ ಎಲ್ಲಾ ಜನಕ್ಕೆ ನಾನು ಹೇಳೋದು ಇಷ್ಟೇನೆ, ಕೃಷಿ ಒಂದು ಅಗ್ರಿಕಲ್ಚರ್ ಇಸ್ ಎ ಇಂಡಸ್ಟ್ರಿ, ಅದೇ ಇಂಡಸ್ಟ್ರಿ ತರನೇ ನೋಡ್ಬೇಕು. ಇಲ್ಲ ಅಂತಂದ್ರೆ ಈಗ ಏನ್ ನಾವು ಕೃಷಿಕರ ಹಾಳಾಗ್ತಿದೀವಿ, ಲೋ ಇನ್ಕಮ್ ಬರೋ ಕಾರಣನೇ ಇದು. ನಾವೇನು ಚಿಂತನೆ ಮಾಡಲ್ಲ, 5 ಲೀಟರ್ ಹಸು ಹಾಲು ಇಟ್ಕೊಳ್ತೀವಿ, ಅದು ಎಷ್ಟು ಲೇಬರ್ ಚಾರ್ಜಸ್ ಬರುತ್ತೆ, ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ಅನಿಸ್ತು. ಗಿರ್ ತಳಿಗೂ ಲೇಬರ್ ಕಾಸ್ಟ್ ಜಾಸ್ತಿ ಬರುತ್ತೆ, HFಗೂ ಅಷ್ಟೇ ಬರುತ್ತೆ. ಪ್ರೊಡಕ್ಷನ್ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಈಗ ಹೈ ಈಲ್ಡಿಂಗ್ ವೆರೈಟೀಸ್ ಎಸ್ಪೆಷಲಿ 10 ಲೀಟರ್ ಮೇಲಿರುವಂತಹ ಹಸುಗಳನ್ನೇ ನಮ್ ಫಾರ್ಮಲ್ಸ್ ಹಾಕಿದೀವಿ. ಈ ದಿನ 150 ಹಸುಗಳಿದೆ, 700 ಲೀಟರ್ ನಾವು ಹಾಲನ್ನ KMF ಹಾಕ್ತಿವಿ. ಆ KMF ಅತಿಯಲ್ಲಿ ನಮ್ದು ಶಿವಮೊಗ್ಗ ಹಾಲು ಒಕ್ಕೋಟದಲ್ಲಿ ನಮ್ಮ ಡೈರಿಯಿಂದ ಹೈಯೆಸ್ಟ್ ಹಾಲು ಹೋಗ್ತಾ ಇದೆ. ಈ ಹಾಲನ್ನ ಹಾಕ್ಬೇಕಂದ್ರೂ ನಾವು ಒಳ್ಳೆ ಗುಣಮಟ್ಟದ ಹಾಲನ್ನು ನಾವು KMF ಹಾಕ್ಬೇಕು. KMF ಒಳ್ಳೆ ಗುಣಮಟ್ಟ, ಅದು ತುಂಬಾನೇ ಜೋರ್ ಜಗಳ KMF ಅಲ್ಲಿ ಶಿಮೂಲಲ್ಲಿ. ಲೋ SNF ಲೋ ಫ್ಯಾಟ್ ಇದೆ, ಅಲ್ಲೂ ಒಕ್ಕೂಟದಲ್ಲಿ ಜಗಳ ಆಡ್ತೀವಿ ನಾವು. ಈ ವರ್ಷ 3 ರೂಪಾಯಿ ಕಡಿಮೆ ಮಾಡಿದ್ದಾರೆ, ಈ ಕಡೆ ಫುಡ್ ಅಂಡ್ ಫೌಡರ್ ಫೀಡ್ಸ್ ರೇಟ್ ಜಾಸ್ತಿ ಇದೆ. ಐ ಥಿಂಕ್ ನಾವು ಮತ್ತೆ ಲಾಸ್ ಅಲ್ಲೇ ಇದೀವಿ ರೈತರು. ಈ ಲಾಸ್ ಅನ್ನ ಹೇಗ್ ಫುಲ್ಫಿಲ್ ಮಾಡ್ಬೇಕು ಅಂತ ಮತ್ತೆ ಚಿಂತನೆ. ಯಾಕೆಂದ್ರೆ ಹಸು ಕೊಂಡ್ಕೊಂಡ್ಬಂದಿವಿ, 150 ಇಟ್ಟಿವಿ, ಈ ವರ್ಷ 3 ರೂಪಾಯಿ ಇಳಿಸಿದರೆ ನಾನು ಮಾರಕ್ ಆಗಂಗಿಲ್ಲ. ಸೊ ವ್ಯಾಲ್ಯೂ ಅಡಿಷನ್, ಸರಿ ಹೇಳ್ದಂಗೆ ವ್ಯಾಲ್ಯೂ ಅಡಿಷನ್ ಪ್ರಾಡಕ್ಟ್ ಬಗ್ಗೆ ವಿಚಾರ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಕಾಂಪೋಸ್ಟ್, ವರ್ಮಿ ಕಾಂಪೋಸ್ಟ್, ವರ್ಮಿ ವಾಶ್, ಈಗ ಸಮಗ್ರ ಕೃಷಿ ಅಂದಾಗ ಅದನ್ನೆಲ್ಲ ಮಾಡಿದ್ರೆ ನಮಗೊಂದ್ ಸ್ವಲ್ಪ ದುಡ್ಡು ಉಳಿತಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಆ ಪ್ರಾಡಕ್ಟ್ಸ್ ಮಾಡ್ಕೊಂತ ಹೋಗಿ. ಯಾರೇ ಒಂದು ಪಶುಸಂಗೋಪನೆ ಮಾಡ್ಬೇಕು ಅಂದ್ರೂ ಅದ್ರ ಜೊತೆಗೆ ಬೆಳೆ ಕೃಷಿ ಕಂಪಲ್ಸರಿ ಇರ್ಲೇಬೇಕು. ಬೆಳೆ ಕೃಷಿ ಇಲ್ದಲೇನೆ ಪಶು ಸಂಗೋಪನೆ ಮಾಡಿದ್ರೆ ನಮ್ಮ ರೈತರು ಆದಾಯ ಬಹಳ ಕಡಿಮೆ ಆಗುತ್ತೆ, ಇಲ್ಲ ನಾವು ಎಲ್ಲ ಹಸುಗಳನ್ನು ಮಾರ್ಬೇಕಾಗತ್ತೆ. ಅದಕ್ಕೋಸ್ಕರ ಬೆಳೆ ಕೃಷಿಯನ್ನ ಅವಲಂಬಿಸ್ಬೇಕು. ಈಗ ನಾನು ಅದೇ ಮಾಡ್ಕೊಂಡಿದ್ದು, ಅಡಿಕೆ, ತೆಂಗು, ಬಾಳೆ, ಕೊಕ್ಕೋ, ಏಲಕ್ಕಿ ಈ ತರ ಅದ್ರಲ್ಲೂ ಸಹ ರಿಸರ್ಚ್ ಮಾಡ್ತಾ ಹೋಗುದು. ನಾನು ಕಾಳುಮೆಣಸನ್ನ ನಿರಂತರವಾಗಿ 5 ವರ್ಷದಿಂದ ಬೆಳಿತೀನಿ. ಒಂದಲ್ಲ ಒಂದ್ ಡಿಸೀಸ್ ಬರುತ್ತೆ, ಅದಕ್ಕೆ ಒಂಥರ ಆರೆಂಡಿ ತರ ನನ್ ಏನ್ ಸ್ಪ್ರೇ ಮಾಡುದು, ಇವತ್ತೇನಾಯ್ತು, ಅದನ್ನ ನಿರಂತರವಾಗಿ ಮಾಡ್ತಾ ಇದೀನಿ. ಇಲ್ಲ ನಾನು ಅದನ್ನ ಸಕ್ಸಸ್ ಕಂಡೇ ಕಾಣ್ತೀನಿ ಅನ್ಕೊಂಡು ಪೆಪ್ಪರ್ ಅನ್ನ ಮಾತ್ರ 4 ವರ್ಷದಿಂದ ಲಾಸ್ ಆದ್ರೂ ಪರವಾಗಿಲ್ಲ ಅಂತೇಳಿ ನಿರಂತರವಾಗಿ ಬೆಳಿತಾನೆ ಇದೀನಿ. ಕೃಷಿಯಲ್ಲಿ ಎದುರಾಗುವ ಸಮಸ್ಯೆಗಳು, ಆ ಸಮಸ್ಯೆಗಳನ್ನ ನಾವು ಹೇಗೆ ನಿವಾರಣೆ ಮಾಡ್ಕೋಬೇಕು, ಯಾವ್ದೇ ಒಂದು ಸಾಧನೆ ಮಾಡ್ಬೇಕಾದ್ರೆ ನಮ್ಮ ನಿರಂತರ ಪ್ರಯತ್ನ ಅತ್ಯಗತ್ಯ ಅಂತ ಬಹಳ ವಿಸ್ತಾರವಾಗಿ ತಿಳಿಸಿಕೊಂಡಂತಹ ಶ್ರೀಮತಿ ತರುಣಾದೇವಿರವರಿಗೆ ಧನ್ಯವಾದಗಳು. ಈಗ ಮತ್ತೊಬ್ಬ ಸಾಧಕರಾದಂತಹ ಶ್ರೀಮತಿ ಪ್ರತಿಭಾ ತ್ರಯಂಬಕರ್ ರಾವ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ. ಕೆವಿಕೆ ಇಂದ ನಾನು ಸುಧಾರಾಣಿ ಮೇಡಮ್ ಅವರು ಬಂದಿದ್ರು ಒಂದು ಇದೇ ತರ ಒಂದು ಫುಡ್ ಪ್ರೊಸೆಸಿಂಗ್ ಒಂದು ಇದಕ್ಕೆ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಅಂತ ಬಂದಿದ್ರು ಮೇಡಮ್. ಆಗ ಅವ್ರ ಪರಿಚಯ ಆಯ್ತು, ಅವ್ರ ಮುಖಾಂತರ ನನಗೆ ಗೊತ್ತಾಯ್ತು ನಾವು ಕೆವಿಕೆಯಿಂದ ನಾವ್ ಏನು ಸಪೋರ್ಟ್ ತಗೋಬಹುದು ಅಂತ. ಮತ್ತೆ ನಾವ್ ಏನೇ ಕೇಳಿದ್ರು ನಂಗೆ ಟೆಕ್ನಿಕಲ್ ಇವಾಗ ಇನ್ಫಾರ್ಮೇಶನ್ ಎಲ್ಲ ನಂಗೆ ಕೆವಿಕೆಯಿಂದ ಕೊಡ್ತಾ ಇದಾರೆ. ಅದ್ರ ಜೊತೆಗೆ ಮಾರ್ಕೆಟಿಗೆ ನಾವ್ ಯಾವ ತರ ಹೋಗ್ಬೇಕು, ಆಮೇಲೆ ನಮ್ಮ ಪ್ರಾಡಕ್ಟ್ ಗಳ ಗುಣಮಟ್ಟನ ಹೆಂಗೆ ಕಾಪಾಡ್ಕೋಬೇಕು, ಪ್ರತಿಯೊಂದನ್ನು ನಂಗೆ ಇಲ್ಲಿಂದ ಗೈಡ್ ಲೈನ್ ಸಿಗ್ತಾ ಇದೆ, ಅದರಿಂದ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದೇ ತರ ನಾವು ಕೆಪೆಕ್ ಇದೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಅವ್ರ ಕಡೆಯಿಂದ ನನ್ನನ್ನ ಗುರುತಿಸಿದ್ರು. ಕರ್ನಾಟಕದಲ್ಲಿ 10 ಜನ ಮಹಿಳಾ ಉದ್ಯಮಿಗಳನ್ನ ಅವರು ಸೆಲೆಕ್ಟ್ ಮಾಡಿ ದೊಡ್ಡ ದೊಡ್ಡ ITC ಆ ತರ ಅಂತ ಕಂಪನಿಗಳಿಗೆ ಅವರು ಈ ತರದವ್ರು ಇದಾರೆ, ಇವರಿಂದ ನೀವೇನಾದ್ರೂ ಪ್ರಾಡಕ್ಟ್ಸ್ ಗಳನ್ನ ಪರ್ಚೇಸ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅವರು ನಮ್ಮನ್ನ ಸಜೆಸ್ಟ್ ಮಾಡಿದ್ರು. ಅದರಲ್ಲಿ ಕರ್ನಾಟಕದಿಂದ 10 ಜನ ಮಹಿಳೆಯರಲ್ಲಿ ನಾನು ಒಬ್ಳು, ಸೊಡೆಕ್ಸೋ ಅನ್ನೋ ಕಂಪನಿಗೆ ನಾನು ಸೆಲೆಕ್ಟ್ ಆಗಿ ನಾವು ಅವರಿಗೆ ಫುಡ್ ಗಳನ್ನ ಸಪ್ಲೈ ಮಾಡ್ತಾ ಇದೀವಿ ಇವಾಗ. ಈ ರೀತಿಯಾಗಿ ಹೆಣ್ಮಕ್ಳು ಏನಾದ್ರೂ ಮಾಡ್ತಾ ಇದಾರೆ ಅಂದ್ರೆ ಇವತ್ತು ಸಮಾಜದಲ್ಲಿ ತುಂಬಾ ಸಪೋರ್ಟ್ ಇದೆ, ಅದನ್ನ ಉಪಯೋಗಿಸ್ಕೊಳ್ಳಿ. ನಾನು ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಕುತ್ಕೊಳ್ಳೋದ್ ಬಿಟ್ಟು ಮನೆಯಿಂದ ಹೊರಗಡೆ ಹೊರಟು ನೀವು ಹೊಸ್ತಾಗಿ ಅಂದ್ರೆ ನೀವೇನೇ ಹೊಸ್ತಾಗಿ ಸ್ಟಾರ್ಟ್ ಮಾಡ್ತಾ ಇದ್ರು ಅದಕ್ಕೆ ನಿಮಗ್ ಬೇಕಾಗುವಂತ ತಂತ್ರಜ್ಞಾನ ಇರ್ಬೋದು, ಮಾಹಿತಿ ಇರ್ಬೋದು, ಏನೇ ಇರ್ಬೋದು, ನಮ್ಗೆ ಇವತ್ತು ಗವರ್ಮೆಂಟ್ ಸಾಕಷ್ಟು ಮಾಹಿತಿಗಳನ್ನ ಕೊಡೋದಿಕ್ಕೆ ಅಂತಾನೆ ಸಾಕಷ್ಟು ಕೇಂದ್ರಗಳನ್ನ ಓಪನ್ ಮಾಡಿದೆ. ನೀವು ಅಲ್ಲಿಗೆ ಹೋಗಿ ಸಪೋರ್ಟ್ ತಗೊಳ್ಳಿ, ನೀವು ಸಬಲರಾಗಿ ನಿಮ್ಮ ಕುಟುಂಬವನ್ನು ಸಬಲವಾಗಿ ಮುಂದುವರಿಸಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮಲ್ಲಿರುವಂತಹ ಸಣ್ಣ ಸಣ್ಣ ಅನುಭವಗಳನ್ನ ರೂಢಿ ಮಾಡ್ಕೊಂತ ಹೋದ್ರೆ ಅದನ್ನೇ ನಾವು ಸಾಧನೆ ಮಾಡೋದು ಹೇಗೆ ಅಂತ ತಿಳ್ಕೊಟ್ಟಂತಹ ಶ್ರೀಮತಿ ಪ್ರತಿಭಾ ತ್ರಯಂಬಕರ್ ಅವರವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈಗ ಮತ್ತೊಬ್ಬ ಪ್ರಗತಿಪರ ಮಹಿಳೆಯಾದಂತಹ ಶ್ರೀಮತಿ ಆಶಾರಾಣಿ ಅವರು ತಮ್ಮ ಅನುಭವವನ್ನ ನಮ್ಮಲ್ಲಿ ಹಂಚಿಕೊಳ್ಬೇಕಾಗಿ ವಿನಂತಿಸಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂತಹ ಎಲ್ಲಾ ಗಣ್ಯರಿಗೂ ಮತ್ತು ಕೃಷಿ ನಿರತ ಮಹಿಳೆಯರಿಗೂ ನನ್ನ ನಮಸ್ಕಾರ, ಹಾಗೂ ಕೃಷಿ ನಿರತ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ರಿಗೂ. ಈಗಾಗಲೇ ಸಮಗ್ರ ಕೃಷಿ ಬಗ್ಗೆ ತಿಳ್ಕೊಂಡ್ರಿ. ನಾನು ಏನೇನು ಹೇಳಬೇಕು ಎಲ್ಲದನ್ನು ನಮ್ಮ ಮೇಡಮ್ ಅವರು ವಿಶ್ಲೇಷಣೆಯನ್ನ ಕೊಟ್ಟಿದ್ದಾರೆ ಅನ್ಕೋತೀನಿ. ಆಮೇಲೆ ಕೃಷಿ ಅಲ್ಲದೇನೆ ಕೃಷಿಯೇತರ ಚಟುವಟಿಕೆಗಳನ್ನು ಹೇಗೆ ಮಾಡಬೇಕು ಅಂತೇಳಿ ನಮ್ಮ ಪ್ರತಿಭಾ ಮೇಡಮ್ ಅವರು ಕೂಡ ಹೇಳ್ಕೊಟ್ಟಿದ್ದಾರೆ. ಅದೇ ತರ ಯಾರೇ ಸಾಧನೆ ಮಾಡಿದ ಮಹಿಳೆಯರು ಕೂಡ ಎಲ್ಲರೂ ಕೂಡ ಏನೋ ಮಾಡಕ್ ಹೋಗ್ತೀವಿ ಅಲ್ಲಿ ಅಚೀವ್ಮೆಂಟ್ ಅಲ್ಲಿ ನಾವು ಸಕ್ಸಸ್ ಆಗದೆ ಇರೋ ಕಾರಣ ನಾವು ಕೃಷಿ ಕೊನೆಗೆ ನಮ್ಮ ಕೈ ಹಿಡಿಯೋದು ಕೃಷಿ ಅಂತ ಹೇಳಿ ಅದೆಲ್ಲರೂ ಒಪ್ಕೊಳ್ಳಬೇಕಾದಂತ ವಿಷಯ. ನೀವು ಸಬಲರಾಗಿ ನಿಮ್ಮ ಕುಟುಂಬವನ್ನು ಸಬಲವಾಗಿ ಮುಂದುವರಿಸಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮಲ್ಲಿರುವಂತಹ ಸಣ್ಣ ಸಣ್ಣ ಅನುಭವಗಳನ್ನ ರೂಢಿ ಮಾಡ್ಕೊಂತ ಹೋದ್ರೆ ಅದನ್ನೇ ನಾವು ಸಾಧನೆ ಮಾಡೋದು ಹೇಗೆ ಅಂತ ತಿಳ್ಕೊಟ್ಟಂತಹ ಶ್ರೀಮತಿ ಪ್ರತಿಭಾ ತ್ರಯಂಬಕರ್ ಅವರವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈಗ ಮತ್ತೊಬ್ಬ ಪ್ರಗತಿಪರ ಮಹಿಳೆಯಾದಂತಹ ಶ್ರೀಮತಿ ಆಶಾರಾಣಿ ಅವರು ತಮ್ಮ ಅನುಭವವನ್ನ ನಮ್ಮಲ್ಲಿ ಹಂಚಿಕೊಳ್ಬೇಕಾಗಿ ವಿನಂತಿಸಿ. ಇವಾಗ ಡ್ರೋನ್ ತರಬೇತಿ ಪಡ್ಕೊಂಡಾದ್ಮೇಲೆ ನಂಗೆ ಕೇಂದ್ರ ಸರ್ಕಾರದಿಂದ ನಂಗೆ ಡ್ರೋನ್ ಅನ್ನ ಫ್ರೀ ಆಗಿ ಕೊಟ್ಟಿದ್ದಾರೆ. ಅದು ಕೂಡ ತುಂಬಾ ಖುಷಿ ಕೊಡುತ್ತೆ. ಅದ್ರ ಲಾಭ ತುಂಬಾ ಚೆನ್ನಾಗಿ ಇದೆ. ಬಟ್ ಈಗ ನಾವು ಲೋಕಲ್ ಅಲ್ಲಿ ಇದ್ದಾಗ ನಾವೇ ಮಾಡ್ತೀವಿ. ಬೇರೆ ಕಡೆ ಎಲ್ಲ ಬಂದಾಗ ನಾವು ಕೋ ಪೈಲಟ್ ಅಂತ ಒಬ್ರನ್ನ ಅಪಾಯಿಂಟ್ ಮಾಡ್ಕೊಂಡು ಈಗ ಬೇರೆ ಕಡೆ ಈಗ ನಮ್ಮ ಬಳ್ಳಾರಿ ಮತ್ತೆ ಸಿಂದಗಿ ಸೈಡ್ ಅಲ್ಲಿ ತುಂಬಾ ಇದೆ. ನಮ್ಮಲ್ಲೆಲ್ಲ ಈಗ ಅಡಕೆ ಬಂದಿರೋದ್ರಿಂದ ಭತ್ತದ ಬೆಳೆ ಕಡಿಮೆ ಆಗಿದೆ. 1 ಎಕರೆ 2 ಎಕರೆ ಊಟಕ್ಕೆ ಬಿಟ್ಕೊಂಡು ಎಲ್ಲ ನಾವು ಅಡಕೆ ಮಾಡ್ಕೊಂಡಿದ್ದಾರೆ. ಕಾಲೇಜಲ್ಲೇ ಭಾರತದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಭಾರತ ಸರ್ಕಾರದಿಂದ ಫಸ್ಟ್ ಟ್ರೈನಿಂಗ್ ಅಂತ ಸ್ಟಾರ್ಟ್ ಮಾಡಿದ್ರು. ಬಿಎಸ್ಸಿ ಅಗ್ರಿ ಸ್ಟೂಡೆಂಟ್ಸ್ ಔಟ್ಪುಟ್ ಸ್ಟೂಡೆಂಟ್ಸ್ ಗಳಿಗೆ 24 ಜನ ಸ್ಟೂಡೆಂಟ್ಸ್ ಗೆ 12 ಜನ ಹುಡುಗಿರು 12 ಜನ ಹುಡುಗರಿಗೆ ಡ್ರೋನ್ ಪೈಲಟ್ ಟ್ರೈನಿಂಗ್ ಕೂಡ ನಮ್ಮ ದೇಶದಲ್ಲೇ ಮೊಟ್ಟ ಮೊದಲನಿಗೆ ಬಾರಿಗೆ ಕೆವಿಕೆ ಕಡೆಯಿಂದ ಕೊಡಿಸಿದ್ದಾರೆ. ಒಂದು ಬ್ಯಾಚ್ ಆಯ್ತು. ನೆಕ್ಸ್ಟ್ ಬ್ಯಾಚ್ ಇದೇ ತಿಂಗಳು 9ನೇ ತಾರೀಕಿದೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಹೆಮ್ಮೆ ವಿಷಯ ಅಂತ ಅನ್ಕೋಬೇಕು. ಯಾಕಂದ್ರೆ ಯಾರು ಅಷ್ಟೊಂದು ರಿಸ್ಕ್ ತಗೊಂಡೆಲ್ಲ ಸ್ಟಾರ್ಟ್ ಮಾಡೋದಿಲ್ಲ. ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನಮ್ ಕೆವಿಕೆ. ಈ ತರ ಎಲ್ಲ ಹೊಸ ಟೆಕ್ನಾಲಜಿಗಳನ್ನ ಕೊಡೋದ್ರಲ್ಲಿ ನಮ್ಮ ಕೆವಿಕೆ ಕಡೆಯಿಂದ ತುಂಬಾ ಸಪೋರ್ಟ್ ಇದೆ. ಇದು ಕೃಷಿ ಮಾಹಿತಿ ಕೂಡ ನಮಗೆ ಎಲ್ಲಿ ಸಿಕ್ಕಿಲ್ಲ. ಯಾವ್ದೇ ಹೊಸ ತಳಿಗಳು ಬಂದ್ರು ಕೂಡ ನಮಗೆ ಕೃಷಿ ಮಾಹಿತಿ ಬೇಕು ಅಂದ್ರೆ ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ಕೂಡ ಸಂಪೂರ್ಣ ಮಾಹಿತಿ ನಮ್ ಕೆವಿಕೆ ಎಂದು ಎಲ್ಲ ಸೈಂಟಿಸ್ಟ್ ಕೂಡ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಎಲ್ಲ ಮಾಹಿತಿಗಳನ್ನ ತಿಳಿಸ್ಕೊಡ್ತಿದ್ದಾರೆ. ಈ ಎಲ್ಲ ಮಾಹಿತಿಗಳನ್ನ ಸಪೋರ್ಟ್ಸ್ ಉಪಯೋಗಿಸ್ಕೊಂಡು ಕೃಷಿಯಲ್ಲಿ ಆಸಕ್ತಿ ಇರುವಂತ ಮಹಿಳೆಯರು ಕೃಷಿಯನ್ನ ಅಳವಡಿಸ್ಕೊಳ್ಳಿ. ಹೊಸ ಹೊಸ ಟೆಕ್ನಾಲಜೀಸ್ ಎಲ್ಲ ಬಂದಿದ್ದಾವೆ. ನೆಕ್ಸ್ಟ್ ಕೊನೆ ಮುಂದಿನದಲ್ಲೂ ಕೂಡ ಡ್ರೋನ್ ಪೈಲಟ್ ಟ್ರೈನಿಂಗ್ ಕೂಡ ಕೃಷಿ ವಿಜ್ಞಾನ ಕೇಂದ್ರದಿಂದ ಜನರಲ್ ಅವ್ರಿಗೆ ಸುಮಾರು ಎಲ್ರಿಗೂ ಕೃಷಿಯಲ್ಲಿ ಇಂಟ್ರೆಸ್ಟ್ ಇರುವ ಮಹಿಳೆಯರಿಗೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆ ತರದ ಎಲ್ಲ ಉಪಯೋಗಿಸ್ಕೊಳ್ಳಿ. ಉಪಯೋಗಿಸ್ಕೊಂಡು ನೀವು ಡ್ರೋನ್ ಟ್ರೈನಿಂಗ್ ಅನ್ನು ನೀವು ಬಳಸ್ಕೊಂಡು ನೀವು ಕೂಡ ಡ್ರೋನ್ ಪೈಲಟ್ ಕೂಡ ಆಗ್ಬೋದು. ತಂತ್ರಜ್ಞಾನಗಳ ಬಳಕೆ ಇದೆ ಅವನ್ನೆಲ್ಲ ಮಾಡಿಕೊಂಡು ಕೃಷಿಯಲ್ಲಿ ಎಲ್ಲರೂ ಸಾಧನೆ ಮಾಡ್ಬೇಕು ಅಂತ ಕೇಳ್ಕೊತ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮಲ್ಲಿ ಇರ್ತಕ್ಕಂತ ಸಣ್ಣ ಜಮೀನಲ್ಲಿನ ಸಮಗ್ರ ಕೃಷಿ ಪದ್ಧತಿನ ಬೇಗ ಅಳವಡಿಸಿಕೊಂಡು ಅದ್ರ ಜೊತೆಗೆ ತಾವು ಪಡೆದಂತ ತರಬೇತಿ ಕಾರ್ಯಕ್ರಮದಿಂದ ಹೇಗೆ ಅವರ ಜೀವನದಲ್ಲಿ ಯಶಸ್ಸನ್ನ ಕಂಡ್ರು ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ಟಂತಹ ಶ್ರೀಮತಿ ಆಶಾರಾಣಿ ಅವರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಕೆಟಿ ಗುರುಮೂರ್ತಿರವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಮೊದಲು ನಾನು ನಿಮ್ಮೆಲ್ಲರಿಗೂ ಈ ಒಂದು ಕೃಷಿ ನಿರ್ತ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ, ಕೃಷಿಯಲ್ಲಿ ನೀವು ಮಾಡಬೇಕು ಅಂದ್ರೆ ಸ್ವಲ್ಪ ನಮಗೆ ಜ್ಞಾನ ಇರಬೇಕು, ಅದಕ್ಕೆ ಸ್ವಲ್ಪ ನಾಲೆಜ್ ಇರಬೇಕು ಅಂತ ಆ ನಿಟ್ಟಿನಲ್ಲಿ ಕೃಷಿ ಅಭಿವೃದ್ಧಿ ಸರ್ಕಾರ ಸಹ ಸಮಸ್ತ ಯೋಜನೆಗಳಿದೆ. ಸೊ ನಾವು ಕೃಷಿ ವಿಜ್ಞಾನ ಕೇಂದ್ರಗಳು ಕೃಷಿ ವಿಶ್ವವಿದ್ಯಾಲಯಗಳು ಮಹಿಳೆಯರಿಗೆ ಮಹಿಳೆಯರಿಗೋಸ್ಕರ ಕೆಲವೊಂದು ಕಾರ್ಯಕ್ರಮ ಹಾಕೊಳ್ತೀವಿ, ಏನು ತರಬೇತಿ ಕಾರ್ಯಕ್ರಮವನ್ನು ಹಾಕೊಳ್ತೀವಿ. ಮುಖ್ಯವಾಗಿ ಇತ್ತೀಚಿನ ದಿನ ಈಗಾಗಲೇ ಸುಮಾರು ನಾವು ಮಹಿಳೆಯರಿಗೋಸ್ಕರ ಕೆಲವೊಂದು ಕಾರ್ಯಕ್ರಮ ಕೃಷಿ ಶಕ್ತಿ ಅಂತ ಇರೋದು ಕೃಷಿ ಪ್ರತಿ ಕೃಷಿ ಅಂತ ಕಾರ್ಯಕ್ರಮಗಳನ್ನ ಕೇಂದ್ರ ಸರ್ಕಾರ ಮಹಿಳೆಯರು ಅಂದ್ರೆ ಕೃಷಿಯಲ್ಲಿ ಮಹಿಳೆಯರು ಭಾಗವಹಿಸಬೇಕು, ಅವ್ರಿಗೆ ಉತ್ತೇಜನ ಕೊಡಬೇಕು, ಅವರಿಗೂ ಅದರ ಬಗ್ಗೆ ಒಂದು ನಾಲೆಜ್ ಇರಬೇಕು ಅಂತೇಳಿ ಕಾರ್ಯಕ್ರಮವನ್ನು ಹಾಕೊಂಡಿದ್ವಿ. ಆ ನಿಟ್ಟಿನಲ್ಲಿ ಇಲ್ಲಿ ಯಾರ್ಯಾರು ರೈತರು ಮಹಿಳೆಯರು ಬಂದಿದ್ರು, ಇನ್ನು ಇಂತಹ ಕಾರ್ಯಕ್ರಮಗಳನ್ನ ನಾವು ಮಾಡಿದಾಗ ನೀವೆಲ್ಲರೂ ಭಾಗವಹಿಸಿ ಅದರ ಜ್ಞಾನವನ್ನ ಬಳಸ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಮುಖ್ಯವಾಗಿ ಮಹಿಳೆಯರು ಸ್ವಲ್ಪ ಆದಾಯವನ್ನ ಹೆಚ್ಚಿಸ್ಕೋಬೇಕು ಅಂತಂದಾಗ ಮನೆಯಲ್ಲಿ ಫ್ಯಾಮಿಲಿ ಏನು ಫಾರ್ಮಿಂಗ್ ಏನು ಮತ್ತು ಸ್ಮಾಲ್ ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಂಡಾಗ ಆದಾಯವನ್ನು ನಾವು ಹೆಚ್ಚಿಸ್ಕೋಬೋದು. ಅಂದ್ರೆ ಎಲ್ಲೆಲ್ಲ ಸಾಧ್ಯತೆ ಇದೆ ಅದನ್ನ ಮಾಡ್ಕೊಂಡಾಗ ನೀವು ನಿಮ್ಮ ಆದಾಯವನ್ನು ಸಹ ಹೆಚ್ಚಿಸ್ಕೊಳ್ಬೋದು ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಬಂದು ಇನ್ನೂ ಹೆಚ್ಚು ಹೆಚ್ಚು ಮಹಿಳೆಯರು ಕೃಷಿಯಲ್ಲಿ ಭಾಗವಹಿಸಬೇಕು. ಯಾಕೆಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಕೃಷಿ ಮಾಡುವ ಏನು ಕೃಷಿಯ ಬಗ್ಗೆ ಒಲವು ತೋರಿಸುವಂತ ಕಡಿಮೆ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಹೇಳ್ತೀವಿ, ಒಂದು ದೇಶದ ಅಭಿವೃದ್ಧಿಯಿಂದ ಕೃಷಿ ಅಭಿವೃದ್ಧಿ ಆಗುತ್ತೆ. ಆ ನಿಟ್ಟಿನಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಪ್ರಮುಖವಾದ ಅಂತ ಹೇಳ್ಕೊಂತ ಇವೆಲ್ಲರೂ ಸಹ ಕೃಷಿ ಅಭಿವೃದ್ಧಿಗೆ, ದೇಶ ಅಭಿವೃದ್ಧಿಗೆ ನಾವೆಲ್ಲರೂ ಪಣ ತೊಡೋಣ ಅಂತ ಹೇಳಿ ಮತ್ತೊಮ್ಮೆ ಕೃಷಿ ನಿರತ ಮಹಿಳೆಯರ ದಿನಾಚರಣೆಯ ನಿಮ್ಮೆಲ್ಲರಿಗೂ ಶುಭಾಶಯ ಕೋರುತ್ತಾ ಮತ್ತು ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ಕೃಷಿ ಮಹಿಳೆಯರಿಗೆ ವಿಶ್ವವಿದ್ಯಾಲಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಅವಕಾಶಕ್ಕೆ ವಂದಿಸಿ ನನ್ನ ಒಂದೆರಡು ಮಾತನ್ನು ದೇಶದ ಅಭಿವೃದ್ಧಿಗೆ ಮಹಿಳೆಯರ ಪಾತ್ರ ಬಹು ಮುಖ್ಯ ಅಂತ ತಿಳಿಸಿಕೊಟ್ಟು, ಜೊತೆಗೆ ಮಹಿಳಾ ಅಭಿವೃದ್ಧಿಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿವಿಧ ತರಬೇತಿಗಳನ್ನ ಹಮ್ಮಿಕೊಳ್ತಿರ್ತೀವಿ, ಅದರ ಸದುಪಯೋಗ ಪಡೆದುಕೊಳ್ಳಿ ಅಂತ ತಿಳಿಸಿಕೊಂಡಂತಹ ನಮ್ಮ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಕೆಟಿ ಗುರುಮೂರ್ತಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದುವರೆಗೆ ನಿನ್ನೆ ಜರುಗಿದ ಕೃಷಿ ನಿರತ ಮಹಿಳಾ ದಿನಾಚರಣೆಯ ಬಾನುಲಿ ವರದಿ ಮತ್ತು ಇಂದು ಹಮ್ಮಿಕೊಂಡ ವಿಶ್ವ ಮಣ್ಣು ಆರೋಗ್ಯ ದಿನಾಚರಣೆ ಕುರಿತು ಮಾಹಿತಿ ಪ್ರಸಾರವಾಯಿತು. ಈಗ ವರ್ಷಕ್ಕೆ ಒಂದು ಕರು ಪಡೆಯುವ ಸೂತ್ರಗಳು ಈ ಕುರಿತು ಪಶು ವೈದ್ಯಕೀಯ ಹಾಗೂ ಸ್ತ್ರೀ ರೋಗ ಪ್ರಸೂತಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸಂತೋಷ್ ಶಿಂದೆ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ಹೆಚ್ಎಂ ಮಹೇಶ್ ಅವರು. ಆತ್ಮೀಯ ರೈತ ಬಾಂಧವರ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಪಶು ವೈದ್ಯಕೀಯ ಹಾಗೂ ಸ್ತ್ರೀ ರೋಗ ಹಾಗೂ ಪ್ರಸೂತಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಂತೋಷ್ ಶಿಂದೆ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇಂದು ನಮಗೆ ವರ್ಷಕ್ಕೆ ಒಂದು ಕರು ಪಡೆಯುವ ಸೂತ್ರಗಳು ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಸರ್, ಇವತ್ತಿನ ಒಂದು ವಿಚಾರ ಅಂದ್ರೆ ವರ್ಷಕ್ಕೆ ಒಂದು ಕರು ಪಡೆಯುವ ಸೂತ್ರಗಳು ಅಂತ ಕೆಲವರೆಲ್ಲರೂ ವರ್ಷಕ್ಕೆ ಒಂದು ಕರು ಬಂದೇ ಬರುತ್ತೆ ಆಗುತ್ತೆ ಅಂತ ಒಂದು ಆ ಒಂದು ವಿಧಾನದಲ್ಲಿ ಹೇಳ್ತಾರೆ, ಬಟ್ ನೀವು ಅದಕ್ಕೊಂದು ಸೂತ್ರ ಅಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳ್ತೀರಿ ಸರ್? ಇಲ್ಲಿ ರೈತ ಬಾಂಧವರಿಗೆ ಹೇಳೋದೇನಂದ್ರೆ, ನಾವು ವರ್ಷಕ್ಕೆ ಒಂದು ಕರು ಅಂತ ಹೇಳ್ತೀವಿ, ಆದ್ರೆ ಇದು ನಿಜವಾಗಿ ಹೇಳ್ಬೇಕಂತಂದ್ರೆ ಇದು ಸಾಧ್ಯವಾಗದಂತ ಮಾತು ಕೆಲವೊಬ್ಬ ರೈತರಲ್ಲಿ. ಯಾಕಂತಂದ್ರೆ ನಾವು ಒಂದು ಗರ್ಭಾವಧಿಯ ಪೀರಿಯಡ್ ಏನಂತ ಹೇಳಿ ಅದು 9 ತಿಂಗಳವರೆಗೂ ಇರುತ್ತೆ. ನಂತರ ಅದನ್ನ ಹಾಲು ಕರೀಲಿಕ್ಕೆ 1-2-3 ತಿಂಗಳವರೆಗೂ ನಾವು ಹಾಲು ಕರಿತೀವಿ. ನಂತರ ಏನಾದರೂ ಅದೇ ಸಮಯದಲ್ಲಿ ಏನಾದರೂ ಆಕಳಿಗೆ ಗರ್ಭ ಸಂಬಂಧಪಟ್ಟಂತ ಏನಾದರೂ ಸಮಸ್ಯೆಗಳಿದ್ರೆ ಖಂಡಿತವಾಗ್ಲೂ ಏನಾಗುತ್ತೆ, ಆ ಒಂದು ಪಿರಿಯಡ್ ಏನಿದೆಲ್ಲ ಟೈಮ್ ಹೆಚ್ಚಾಗುತ್ತೆ. ಸೊ ಒಂದು ವರ್ಷಕ್ಕೆ ಒಂದು ಕರು ಕಟ್ಟುವುದು ಅಥವಾ ಪಡೆಯುವುದು ಬಹಳಷ್ಟು ಕಷ್ಟವಾಗುವಂತ ಒಂದು ಸಾಧ್ಯತೆ ಆಗುತ್ತೆ. ಸೊ ಇಂಥ ಸಮಯದಲ್ಲಿ ಯಾಕಂದ್ರೆ ನಾವು ಬಹಳಷ್ಟು ರೈತರು ನಾವು ನೋಡ್ತೀವಿ, ಕೆಲವೊಮ್ಮೆ 18 ತಿಂಗಳು ಅಥವಾ 2 ವರ್ಷವರೆಗೂ ಟೈಮ್ ತಗೊಳ್ತೀವಿ ಮತ್ತೊಂದು ಕರು ಹಾಕ್ಲಿಕ್ಕೆ. ಸೊ ನಾವು ವೈಜ್ಞಾನಿಕವಾಗಿ ನಾವು ಸಾಕಾಣಿಕೆ ಮಾಡಿದ್ರೆ 13-14 ತಿಂಗಳಿಗೆ ಒಂದು ಕರುವನ್ನು ಪಡೆಯಬಹುದು. ಸೊ ಅದಕ್ಕಾಗಿ ಬಹಳಷ್ಟು ಕೆಲವೊಂದು ಟಿಪ್ಸ್ಗಳಿದ್ದಾವೆ, ಅಥವಾ ರೈತರು ತಮ್ಮಲ್ಲೇ ಏನೇನು ಮಾಡಬಹುದು, ಯಾವ ರೀತಿ ಸಾಕಾಣಿಕೆ ಮಾಡಬಹುದು, ಅದರಿಂದ ಈ ಒಂದು ವರ್ಷಕ್ಕೆ ಒಂದು ಕರುನ ಪಡೆಯಬೇಕು ಅಂತ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಮೊದಲನೇದಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ನಾವು ಎಲ್ಲ ಮಿಶ್ರ ತಳಿಗಳ ಜೊತೆ ನಮ್ಮ ದೇಶಿ ತಳಿಗಳನ್ನ ಕ್ರಾಸ್ ಮಾಡಿ ಮಾಡಿ ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಹಾಲನ್ನು ಹೆಚ್ಚಿಗೆ ಪಡೆಯುವಂತ ಒಂದು ಉದ್ದೇಶದಿಂದ ಇದನ್ನ ಮಿಶ್ರ ಕ್ರಾಸ್ ಬ್ರೀಡಿಂಗ್ ಮಾಡ್ತಾ ಇದೀವಿ. ಸೊ ಅದರಿಂದ ಏನಾಗ್ತಾ ಇದೆ, ಹಾಲು ಕೂಡ ನಮ್ಗೆ ಜಾಸ್ತಿ ಸಿಗ್ತಾ ಇದೆ, ಆದ್ರೆ ಆ ಒಂದು ಆಕಳಿನ ರೀಪ್ರೊಡಕ್ಟಿವ್ ಎಫಿಷಿಯನ್ಸಿ ಅಥವಾ ಸಂತಾನೋತ್ಪತ್ತಿ ದೀಕ್ಷಿತೆ ಅಂತ ಕರಿತೀವಲ್ಲ, ಅದು ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ಏನಾಗ್ತಾ ಇದೆ, ಪ್ರತಿ ವರ್ಷಕ್ಕೆ ಅಥವಾ ಒಂದು ಕರು ಹಾಕಬೇಕು ಇನ್ನೊಂದು ಕರು ಹಾಕಬೇಕು ಅಂದ್ರೆ ಟೈಮ್ ಜಾಸ್ತಿ ತಗೋತಾ ಇದೆ, ಅಂದ್ರೆ 2-3 ವರ್ಷವರೆಗೂ ಟೈಮ್ ತಗೋತಾ ಇದೆ. ಸೊ ಇದರಿಂದ ಏನಾಗುತ್ತೆ, ಆರ್ಥಿಕವಾಗಿ ರೈತರಿಗೆ ಹಾನಿಯಾಗುವಂತ ಸಾಧ್ಯತೆ ಜಾಸ್ತಿ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾ ಎಲ್ಲ ರೈತ ಬಾಂಧವರಿಗೆ ಕೆಲವೊಂದು ಟಿಪ್ಸ್ ಅನ್ನ ಹೇಳ್ತೀನಿ, ಯಾವ ರೀತಿ ನೀವು ಸಾಕಾಣಿಕೆ ಮಾಡಬೇಕು, ಅದರಿಂದ ನಿಮಗೆ ಒಳ್ಳೆ ಆದಾಯ ಬರುವಂತ ಸಾಧ್ಯತೆ ಕೂಡ ಇರುತ್ತೆ. ಅವಾಗ್ಲೇ ಹೇಳಿದೆ, ಆಕಳುಗಳು 2-3 ವರ್ಷ ಸಮಯ ತಗೊಳುತ್ತೆ ಅಂತ ಹೇಳ್ತೀವಿ, ಯಾವ ಕಾರಣಕ್ಕೋಸ್ಕರ ಅಂತ ಹೇಳ್ತೀರಿ? ಸೊ ಅದಕ್ಕೆ ಬಹಳಷ್ಟು ಕಾರಣಗಳಿದ್ದಾವೆ. ಮೊದಲನೇದಾಗಿ ನಾವು ಆಕಳುಗಳಲ್ಲಿ ವೈಜ್ಞಾನಿಕವಾಗಿ ಸಾಕಾಣಿಕೆ ಮಾಡದೇ ಇದ್ದಲ್ಲಿ, ಉದಾಹರಣೆಗೆ ನಾವು ಪೌಷ್ಟಿಕಾಂಶ ಆಹಾರ ಇರ್ತಕ್ಕಂಥ ಆಹಾರನ ಕೊಡಲಿಲ್ಲ ಅಂತಂದರೆ ಆವಾಗೂ ಕೂಡ ಸಮಸ್ಯೆಗಳಿರ್ತವೆ. ದೇಹದಲ್ಲಿ ಹಾರ್ಮೋನ್ಗಳ ಏರುಪರಿ ಮತ್ತು ಲವಣಗಳ ಏರುಪರಿ ಆದಾಗ ಕೂಡ ಕ್ರಿಯೆಗಳು ಸಾಮಾನ್ಯವಾಗಿ ನಡೆಯುವುದಿಲ್ಲ, ಹಾಗಾಗಿ ಕೂಡ ಈ ಒಂದು ಸಂತಾನೋತ್ಪತ್ತಿ ಕ್ರಿಯೆ ಕೂಡ ಸ್ವಲ್ಪ ವಿಳಂಬ ಆಗುತ್ತೆ ಅಥವಾ ಅದು ಕಷ್ಟ ಆಗುತ್ತೆ. ಜೊತೆಯಲ್ಲಿ ನಾವು ಕರು ಹಾಕಿದ ಮೇಲೆ, ಇದು ಪ್ರಮುಖವಾದಂಥ ವಿಷಯ ಹೇಳ್ಬೇಕಂತಂದ್ರೆ, ಕರು ಹಾಕಿದ ಮೇಲೆ ನಾವು ಕರೆಕ್ಟಾಗಿ ಅದನ್ನು ಜೋಪಾನವಾಗಿ ನೋಡ್ಕೊಳ್ಳಿಲ್ಲ ಅಂತಂದ್ರೆ ಕರುಗಳ ಆಕಳನ್ನ ಖಂಡಿತವಾಗ್ಲೂ ಏನಾಗುತ್ತೆ, ಗರ್ಭಕೋಶದಲ್ಲಿ ಸೋಂಕನ್ನು ಉಂಟಾಗುವ ಸಾಧ್ಯತೆ ಇರುತ್ತೆ. ಸೊ ಆ ಒಂದು ಯಾವಾಗಾದ್ರೂ ಈ ಗರ್ಭಕೋಶದಲ್ಲಿ ಸೋಂಕು ಬಂತಂತಂದ್ರೆ ಖಂಡಿತವಾಗ್ಲೂ ಈ ಒಂದು ಕರು ಹಾಕುವಂತ ಸಮಯ ಏನಿದೆಲ್ಲ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಕೂಡ ಆರ್ಥಿಕ ಹಾನಿ ಆಗೋ ಸಾಧ್ಯತೆ ಇರುತ್ತೆ. ಅದ್ರ ಜೊತೆಯಲ್ಲಿ ಬಹಳಷ್ಟು ಕಾರಣಗಳಿದ್ದಾವೆ. ಆ ಕಾರಣಗಳನ್ನ ಬಿಟ್ಟು ನನಗೊತ್ತು ನಿಮಗೆ ಯಾವ ತರ ನೀವು ಸಾಕಾಣಿಕೆ ಮಾಡಬೇಕು, ಅದರಿಂದ ನೀವು ಒಂದು ವರ್ಷಕ್ಕೆ ಒಂದು ಕರುನ ಪಡೆಯಬಹುದು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಸೂತ್ರಗಳು ಅಂತ ಹೇಳಿದ್ರೆ ಸರ್, ಆ ಸೂತ್ರಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಸೊ ನಾನು ಇಲ್ಲಿ ಕೆಲವೊಂದು ವಿಷಯಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದು ರೈತರು ತಾನಾಗೆ ತಮ್ಮ ಮನೆಯಲ್ಲಿ ಮಾಡಿಕೊಂಡು ಅಥವಾ ಮಾರ್ಕೆಟ್ ನಿಂದ ಅದನ್ನ ಪರ್ಚೇಸ್ ಮಾಡ್ಕೊಂಡು ನೀವು ಆಕಳಿಗೆ ಕೊಟ್ಟರೆ ಸಾಕಾಣಿಕೆ ಮಾಡಬಹುದು. ಮೊದಲನೇದಾಗಿ ನಾವು ಎಲ್ಲಾ ಆಕಳಿಗೆ ಜಂತಿನ ಔಷಧಿನ ಹಾಕುವಂತ ಒಂದು ವಿಷಯನ ಗಮನದಲ್ಲಿ ಇಟ್ಕೊಳ್ಬೇಕು. ನಾವು ವೈಜ್ಞಾನಿಕವಾಗಿ ಪಾಲನೆ ಮಾಡ್ಲಿಕ್ಕೆ ಹೋದಾಗ ಜಂತಿನ ಔಷಧಿನ ಯಾವ ರೀತಿ ಕೊಡ್ಬೇಕಂತ ಹೇಳ್ತೀನಿ ನಿಮಗೆ. ಮೊದಲನೇದು, ಕರು ಹುಟ್ಟಿದ ತಕ್ಷಣ ಒಂದೇ ಅಥವಾ ಎರಡನೇ ತಿಂಗಳಿಗೆ ಜಂತಿನ ಔಷಧಿ ಹಾಕಬೇಕು. ಇದು ಫಸ್ಟ್. ಯಾಕಂದ್ರೆ ಬಹಳಷ್ಟು ಜನ ರೈತರು ಏನ್ ಮಾಡ್ತಾರೆ, ಮೂರ್ನ ಒಂದೊಂದು ವರ್ಷವರೆಗೂ ಕೂಡ ಜಂತಿನ ಔಷಧಿನ ಕೂಡ ಹಾಕುದಿಲ್ಲ ಕರುಗಳಿಗೆ. ಸೊ ಅದರಿಂದ ಏನಾಗುತ್ತೆ, ಈ ಪರಾವಲಂಬಿ ಜೀವಿಗಳನ್ನು ಹೊಟ್ಟೆಯಲ್ಲಿ ಹುಟ್ಟಿದಾಗ ಖಂಡಿತವಾಗಲೂ ಕರುಗಳ ಬೆಳವಣಿಗೆ ಕುಂಠಿತವಾಗುತ್ತೆ. ಅದರಿಂದ ಕೂಡ ಈ ಒಂದು ಬೆದೆಗೆ ಬರುವುದು ಅಥವಾ ಗರ್ಭ ಕಟ್ಟುವುದ ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ. ಎರಡನೇದು, ಒಂದು ತಿಂಗಳ ಅಥವಾ ಎರಡನೇ ತಿಂಗಳಿಗೆ ಫಸ್ಟ್ ಡೋಸ್ ಕೊಡಬೇಕು ಜಂತಿನ ಔಷಧಿ. ಅದರ ನಂತರ ಅದೇ ಕರುವಿಗೆ ಐದರಿಂದ ಆರನೇ ತಿಂಗಳಿಗೆ ಸೆಕೆಂಡ್ ಡೋಸ್ ಕೊಡಬೇಕು. ಇದೊಂದು ವಿಷಯನ ನೆನಪಿಟ್ಕೊಳ್ಬೇಕು. ಅದಾಗಿದ ಮೇಲೆ ಪ್ರತಿ ವರ್ಷ ಎರಡು ಸಾರಿ ನಾವು ಈ ಜಂತಿನ ಔಷಧಿನ ಕೊಡಬೇಕು. ಯಾಕಂತಂದ್ರೆ ಯಾಕಂದ್ರೆ ನಾವು ಆಕಳನ್ನ ಎಲ್ಲ ಹೊರಗಡೆ ಬಿಟ್ಟು ಮೇಯಿಸಿರ್ತೀವಿ. ಸೊ ಹೊರಗಡೆ ಎಷ್ಟು ಮೇಯಿಸ್ತಿಲ್ಲ ಅದು ಪರಾವಲಂಬಿ ಜೀವಿಗಳು ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಪ್ರತಿ ವರ್ಷಕ್ಕೆ ಎರಡು ಬಾರಿ ಈ ಒಂದು ಜಂತಿ ಔಷಧನ ನೀವು ಖಂಡಿತವಾಗ್ಲು ಕೊಟ್ರೆ ಈ ಒಂದು ಏನಂತಂದ್ರೆ ಈ ಪರಾವಲಂಬಿ ಜೀವಿಗಳಿಂದ ಆಗುವಂತಹ ಸಮಸ್ಯೆಗಳನ್ನ ನಾವು ಕಡಿಮೆ ಮಾಡಬಹುದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಅಲ್ಲಿ ಬಹಳಷ್ಟು ಇದಾವೆ. ಅಥವಾ ನೀವು ಹತ್ತಿರದ ಇರತಕ್ಕಂಥ ಪಶುವೈದ್ಯಕೀಯ ಆಸ್ಪತ್ರೆಗೂ ಕೂಡ ಹೋದ್ರು ಕೂಡ ಅವರು ಫ್ರೀ ಆಗಿ ನಿಮ್ಗೆ ಈ ಜಂತಿನ ಔಷಧಿ ಕೊಡ್ತಾರೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಫೆನ್ಬೆಂಡಾಜಲ್ ಅಂತ ಬರುತ್ತೆ, ಆಲ್ಬೆಂಡಾಜಲ್ ಅಂತ ಬರುತ್ತೆ. ಸೊ ಅದಕ್ಕೆ ಅತಿ ಕಡಿಮೆ ದರದಲ್ಲಿ ಸಿಗ್ತಕ್ಕಂಥ ಔಷಧಿ. ಸೊ ಅದನ್ನ ಕೂಡ ನೀವು ರೈತರ ಮೊದಲನೇದಾಗಿ ಇದು ಅಂತ ಮಾಡ್ತಕ್ಕಂಥ ಕೆಲಸ, ದಯವಿಟ್ಟು ಇದನ್ನ ಎಲ್ಲರೂ ಪಾಲನೆ ಮಾಡಿ. ಎರಡನೇದು, ಲಸಿಕೆ ಹಾಕಿಸುವುದು. ಯಾಕಂದ್ರೆ ಈ ಒಂದು ಲಸಿಕೆ ಕೆಲವೊಂದು ನಾವು ಈ ಜಾನುವಾರುಗಳಿಗೆ ಕೆಲವೊಂದು ರೋಗಗಳಿಗೆ ಅಷ್ಟೇ ನಾವು ಲಸಿಕೆ ಖಂಡಿತವಾಗ್ಲೂ ಹಾಕ್ಸಿರಿ ಅಂತ ಹೇಳ್ತೀವಿ. ಬಹಳಷ್ಟು ರೋಗಗಳಿದಾವೆ, ಅತಿ ಸೂಕ್ಷ್ಮಾಣುಜೀವಿಯಿಂದ ಸೂಕ್ಷ್ಮಾಣುಜೀವಿಯಿಂದ ಬರ್ತಕ್ಕಂಥ ರೋಗಗಳಿದಾವೆ. ಆದರೆ ಕೆಲವೊಂದು ರೋಗಗಳಿಗೆ ಅಷ್ಟೇ ನಾವು ಲಸಿಕೆಯನ್ನ ವರ್ಷಕ್ಕೆ ಖಂಡಿತವಾಗೂ ಹಾಕ್ಸಿ ಅಂತ ಹೇಳ್ತೀವಿ. ಅದರಲ್ಲಿ ಮೊದಲನೇದಾಗಿ ಅಂತ್ರಾಕ್ಸ್, ಅದನ್ನ ನೆರಡಿ ರೋಗ ಅಂತ ಕರಿತೀವಿ. ಇದಕ್ಕೆ ಯಾಕಂದ್ರೆ ಈ ರೋಗ ಬಂದ್ರೆ ಇದಕ್ಕೆ ಯಾವುದು ಚಿಕಿತ್ಸೆ ಇಲ್ಲ, ಖಂಡಿತವಾಗ್ಲೂ ಆಕಳ ಸಾವಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಈ ಅಂತ್ರಾಕ್ಸ್ ರೋಗಕ್ಕೆ ನಾವು ವರ್ಷಕ್ಕೆ ಒಂದು ಸಾರಿ ನಾವು ಲಸಿಕೆನ ಹಾಕ್ಸ್ಬೇಕು. ಅದು ಮಳೆಗಾಲಕ್ಕಿಂತ ಮುಂಚೆ ಇದನ್ನ ಲಸಿಕೆ ಹಾಕ್ಸ್ಬೇಕು. ಒಂದನೇದು. ಎರಡನೇದು BQ ಅಂತ, ಬ್ಲ್ಯಾಕ್ ವಾಟರ್ಸ್ ಅಂತೇಳಿ, ಅದನ್ನ ಚಪ್ಪೆ ರೋಗ ಅಂತ ಕರಿತೀವಿ. ಸೊ ಇದನ್ನು ಕೂಡ ವರ್ಷಕ್ಕೆ ಒಂದು ಸಾರಿ ಮಳೆಗಾಲಕ್ಕಿಂತ ಮುಂಚೆ ಇದನ್ನ ಲಸಿಕೆನ ಹಾಕ್ಸ್ಬೇಕು. ಮೂರನೇದು ಬ್ರುಸೆಲಸಿಸ್, ಅದ ಕಂದು ರೋಗ ಅಂತ ಕರಿತೀವಿ. ಅಂದ್ರೆ ಅಬಾರ್ಷನ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ರೋಗದಲ್ಲಿ. ಸೊ ಈ ರೋಗದಲ್ಲಿ ವರ್ಷಕ್ಕೆ ಅಂದ್ರೆ ಆರು ತಿಂಗಳ ಕರುಗೆ ಈ ಒಂದು ಲಸಿಕೆನ ಹಾಕ್ಸ್ಬೇಕು. ಈ ಲಸಿಕೆನ ಕೇವಲ ಹೆಣ್ಣು ಕರುಗಳಿಗೆ ಅಷ್ಟೇ ಹಾಕ್ಸ್ಬೇಕು, ಗಂಡು ಕರುಗಳಿಗೆ ಬೇಕಾಗುವುದಿಲ್ಲ. ಆಮೇಲೆ FMD, ಕಾಲು ಬಾಯಿ ಜ್ವರ ರೋಗಕ್ಕೆ, ಇದಕ್ಕೂ ವರ್ಷಕ್ಕೆ ಈ ರೋಗ ಅಷ್ಟೇ ಈ ವರ್ಷಕ್ಕೆ ಎರಡು ಬಾರಿ ನಾವು ಲಸಿಕೆನ ಹಾಕ್ಸ್ತೀವಿ. ಒಂದು ಅಕ್ಟೋಬರ್ ಅಥವಾ ನವೆಂಬರ್ ತಿಂಗ್ ಆಲ್ರೆಡಿ ಚಾಲ್ತಿಯಲ್ಲಿ ಇದೆ ಈ ಕಾರ್ಯಕ್ರಮ. ಸೊ ಈಗ ಕೂಡ ಹಾಕ್ಸ್ಬೇಕು. ಅದರ ನಂತರ ಅದರದ್ದು ಈ ಫಸ್ಟ್ ಡೋಸ್ ಕೊಟ್ಟಿದ್ರೆ ನಾಲ್ಕನೇ ತಿಂಗಳಿಗೆ ಮತ್ತೊಂದು ಡೋಸ್ ರಿಪೀಟ್ ಮಾಡ್ಬೇಕಂದ್ರೆ ವರ್ಷಕ್ಕೆ ಎರಡು ಬಾರಿ ಈ FMD ಅಥವಾ ಕಾಲು ಬಾಯಿ ಜ್ವರಕ್ಕೆ ಲಸಿಕೆ ಹಾಕ್ಸ್ಬೇಕು. ಇನ್ನೊಂದು ಲಾಸ್ಟ್ ರೋಗ ಅಂತಂದ್ರೆ ಗಂಟುಲು ಬೇನೆ, ಅದೇ ಹೆಮರಜಿಕ್ ಸೆಪ್ಟಿಸಿಮಿಯಾ ಅಂತ HS ಅಂತ ಕರಿತೀವಿ. ಇದಕ್ಕೂ ಕೂಡ ವರ್ಷಕ್ಕೆ ಒಂದು ಸಾರಿ ನಾವು ಲಸಿಕೆನ ಹಾಕ್ಸ್ಬೇಕು. ಸೊ ಈ ತರ ನೀವು ಲಸಿಕೆನ ಹಾಕ್ಸಿದ್ರೆ ಈ ವೈಜ್ಞಾನಿಕವಾಗಿ, ಯಾಕಂದ್ರೆ ಈ ರೋಗಗಳು ಪದೇ ಪದೇ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ಕೆಲವೊಂದು ಏರಿಯಾದಲ್ಲಿ ಈ ಬ್ರುಸೆಲೋಸಿಸ್ ಅಥವಾ ಬ್ಲ್ಯಾಕ್ ವಾಟರ್ ಅಂತ ಕರಿತೀವಲ್ಲ, ಇಂಥ ರೋಗಗಳು ಕೆಲವೊಂದು ಏರಿಯಾದಲ್ಲಿ ಫಿಕ್ಸ್ ಇದ್ದೇ ಇರುತ್ತೆ. ಸೊ ಅಂತ ಟೈಮಲ್ಲಿ ನೀವು ಲಸಿಕೆ ಹಾಕ್ಸಿದಿಲ್ಲ ಅಂದ್ರೆ ಖಂಡಿತವಾಗ್ಲಿ ಏನಾಗುತ್ತೆ, ಅದು ಏನೋ ಆಕಳು ಪ್ರೆಗ್ನೆಂಟ್ ಇತ್ತು ಅಥವಾ ಗರ್ಭ ಕಟ್ಟಿದ ಇತ್ತಂದ್ರೆ ಆಕಳಿಗೆ ಏನಾದ್ರು ರೋಗ ಬಂತಂದ್ರೆ ಖಂಡಿತವಾಗ್ಲೂ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇರುತ್ತೆ. ಸೊ ಇದೇನಂತಂದ್ರೆ ಮುಂಜಾಗ್ರತೆಯಾಗಿ ಈ ಲಸಿಕೆಗಳನ್ನ ಹಾಕ್ಸಿದ್ರೆ ಮುಂದೆ ಬರ್ತಕ್ಕಂತ ಒಂದು ರೋಗದ ನಷ್ಟಗಳನ್ನ ನಾವು ಕಡಿಮೆ ಮಾಡಬಹುದು. ಇದು ಒಂದು ನೆನಪನ್ನ ಇಟ್ಕೊಳ್ಬೇಕಂತ ನಾನು ಕೇಳ್ಕೊತೇನೆ. ಅದರ ನಂತರ ಆಕಳು ಗರ್ಭ ಕಟ್ಟಿದ ನಂತರ ಎರಡರಿಂದ ಮೂರನೇ ತಿಂಗಳಿಗೆ ಗರ್ಭ ತಪಾಸಣೆ ಮಾಡಿಸೋದು, ಇದು ಬಹಳಷ್ಟು ಪ್ರಮುಖವಾದಂತಹ ವಿಷಯ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಬಹಳಷ್ಟು ರೈತರಲ್ಲಿ ನಾವು ಚರ್ಚೆ ಮಾಡ್ತೀವಿ, ಬೇರೆ ಬೇರೆ ಹಳ್ಳಿ ಕಡೆ ಹೋದಾಗ ಅವರು ರೈತರ ಕೇಸನ್ನ ಅವ್ರ ಆಕಳನ್ನ ಕರ್ಕೊಂಡು ಬಂದಿರ್ತಾರೆ. ನಾವು ಕೇಳಿದಾಗ ಏನಾಗಿದೆ ಅಂತ ಕೇಳಿದಾಗ ಅವರು, ಸರ್ ಆರು ತಿಂಗಳಾಗಿದೆ ಸರ್ ಗರ್ಭ ಕಟ್ಟಿಸಿ, ಇನ್ನು ತಪಾಸಣೆ ಮಾಡಿಸ್ಬೇಕು. ಸೊ ನಾವು ಓಕೆ ಪ್ರೆಗ್ನೆಂಟ್ ಇದೆ ಅಂತ ನಾವು ತಪಾಸಣೆ ಮಾಡಕ್ ಹೋದಾಗ ನಾವು ತಪಾಸಣೆ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅದು ಕರು ಅಂದ್ರೆ ಗರ್ಭ ಕಟ್ಟಿದೇ ಇರೋದಿಲ್ಲ, ಅದು ಪ್ರೆಗ್ನೆಂಟ್ ಆಗಿದೆ ಇರೋದಿಲ್ಲ. ಸೊ ಹಾಗಾಗಿ ಈ ಒಂದು ಅಂದ್ರೆ ಕನಿಷ್ಠ ಒಂದು 5-6 ತಿಂಗಳ ಒಂದು ಆರ್ಥಿಕವಾದಂತ ಅಂದ್ರೆ ಹಾಲು ಉತ್ಪಾದನೆಯಲ್ಲೂ ಕೂಡ ಕಡಿಮೆ ಆಗುತ್ತೆ, ಆರ್ಥಿಕವಾಗೂ ಸಮಸ್ಯೆ ಆಗುತ್ತೆ. ಅದ್ರ ಜೊತೆಯಲ್ಲಿ ನಾವು 6 ತಿಂಗಳವರೆಗೂ ಮೇವು ದಾಣಿ ಮಿಶ್ರಣ ಕೂಡ ಜಾಸ್ತಿ ಕೊಡ್ತೀವಿ, ಅದನ್ನು ಕೂಡ ಖರ್ಚಾಗುತ್ತೆ ರೈತರಿಗೆ. ಸೊ ಹಾಗಾಗಿ ರೈತರಿಗೆ ಇದು ಒಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದೇನ ಅಂತಂದ್ರೆ ಕರು ಗರ್ಭ ಕಟ್ಟಿಸಿದ ನಂತರ 2-3 ತಿಂಗಳಿಗೆ ಹತ್ತಿರದ ಪಶು ಆಸ್ಪತ್ರೆ ಕರ್ಕೊಂಡು ಹೋಗಿ ಗರ್ಭ ಪರೀಕ್ಷೆನ ಮಾಡಿಸಿ. ಇದರಿಂದ ಬಹಳಷ್ಟು ನಿಮಗೆ ಪ್ರಯೋಜನ ಆಗುತ್ತೆ. ಒಂದು ಸಲ ನಿಮಗೆ ಇದು ಪ್ರೆಗ್ನೆಂಟ್ ಇದೆ ಅಂತ ಗೊತ್ತಾದ್ರೆ ನಿಮಗೇನು ಸಮಸ್ಯೆ ಆಗೋಲ್ಲ. ಇನ್ ಕೇಸ್ ಏನಾದರೂ ಪ್ರೆಗ್ನೆಂಟ್ ಇಲ್ಲ, ಗರ್ಭ ಕಟ್ಟಿಲ್ಲ ಅಂತಂದ್ರೆ ಅವಾಗ ಏನಪ್ಪ ಅಂದ್ರೆ ಮತ್ತೆ ನೀವು ಬೆದೆ ಲಕ್ಷಣಗಳನ್ನ ನೋಡಿ ಅಥವಾ ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆ ತಗೊಂಡು ಮತ್ತೆ ಹೀಟಿ ಬರುವಾಗ ಮಾಡಿಕೊಂಡು ಅದನ್ನ ಕೃತ ಗರ್ಭಧಾರಣೆ ಮಾಡಿದ್ರೆ ಇದು ನಿಮಗೆ ಅನುಕೂಲ ಆಗುತ್ತೆ. ಜೊತೆಯಲ್ಲಿ ಏನೋ ನಾವು ಒಂದು ವರ್ಷಕ್ಕೆ ಒಂದು ಕರು ಅಂತ ಹೇಳ್ತೀವಲ್ಲ, ಈ ಒಂದು ಕಾನ್ಸೆಪ್ಟ್ ಕೂಡ ನಾವು ಅರ್ಥ ಕೊಡುವ ಅಂತ ಒಂದು ಸನ್ನಿವೇಶ ಬಂದ್ಬಿಡುತ್ತೆ. ಇಲ್ಲ ಇದೇ ತರ ಆಯ್ತು ಅಂತಂದ್ರೆ ಖಂಡಿತವಾಗ್ಲು ಏನಾಗುತ್ತೆ 2-3 ವರ್ಷವರೆಗೂ ಒಂದು ಕರು ಹಾಕ್ಲಿಕ್ಕೆ ಟೈಮ್ ತಗೊಳ್ಳುತ್ತೆ. ಸೊ ಇದು ಒಂದು ನೀವು ರೈತ ಬಾಂಧವರು ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. 4th ಬಗ್ಗೆ ಹೇಳ್ಬೇಕಂದ್ರೆ ಪೌಷ್ಟಿಕಾಂಶ, ಇದು ಬಹಳಷ್ಟು ಪ್ರಮುಖ. ಎಲ್ಲಾ ಒಂದು ಈ ಒಂದು ಹೈನುಗಾರಿಕೆ ಮಾಡ್ಬೇಕಂದ್ರೆ ಪೌಷ್ಟಿಕಾಂಶನೇ ಬಹಳಷ್ಟು ಪ್ರಮುಖ ಅಂತ ಹೇಳ್ಬಹುದು. ಪೌಷ್ಟಿಕಾಂಶ ಇರತಕ್ಕಂತ ಆಹಾರನ ನೀಡುವುದು ಬಹಳಷ್ಟು ಮುಖ್ಯ. ಅದರಲ್ಲಿ ಪೌಷ್ಟಿಕಾಂಶ ಅಂತಂದ್ರೆ ಎಲ್ಲಾ ತರದ ಆಹಾರಗಳನ್ನು ಕೂಡ ನಾವು ಸಮಬದ್ಧವಾಗಿ ಕೊಡೋದು ಬಹಳಷ್ಟು ಇಂಪಾರ್ಟೆಂಟ್. ಅಂದ್ರೆ ಪೌಷ್ಟಿಕಾಂಶ ಅಂತ ಹೇಳಿದ್ರೆ ಸರ್ ಯಾವ ರೀತಿಯಾದ ಒಂದು ಕ್ರಮಬದ್ಧ ಆಹಾರ, ಮತ್ತೆ ಯಾವ್ಯಾವ ಆಹಾರ, ಒಣಮೇವೆ ಎಷ್ಟು ಕೊಡಬೇಕು, ಹಸಿಮೇವೆ ಎಷ್ಟು ಕೊಡಬೇಕು, ಯಾವ ಪ್ರಮಾಣದಲ್ಲಿ ಕೊಡಬೇಕು,